ಸುಜುಕಿ ಇಕೊಂಡಗೋ ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಇಕೋ ಅನ್ನು 100% ಎಕ್ಸ್ಷೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿ ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ಗೆ ಇದ್ದೇ ಭೇಟಿ ನೀಡಿ. ಬಾಕಿ ಎಲ್ಲವೂ ಆಮೇಲೆ, ನನ್ ಮಾತು ಕೇಳು ಈಗಲೇ. ಲೈಫ್ನ ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ರೈತ ಬಾಂಧವರೇ, ಈಗ ಕೇಳಿ ಡ್ರ್ಯಾಗನ್ ಹಣ್ಣಿನ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಸಿದ್ದನೂರಿನ ಕೃಷಿಕ SM ಪ್ರಶಾಂತ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ತಾಲೂಕಿನ ಸಿದ್ದನೂರು ಗ್ರಾಮದ ಯುವ ಕೃಷಿಕರಾದಂತಹ SM ಪ್ರಶಾಂತ್ ಕುಮಾರ್ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ಲಾಭದಾಯಕವಾಗಿ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಡ್ರ್ಯಾಗನ್ ಹಣ್ಣಿನ ಬೆಳೆಯನ್ನು ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪ್ರಶಾಂತ್ ಕುಮಾರ್ ಅವರೇ. ನಮಸ್ತೆ ಸರ್. ಪ್ರಶಾಂತ್ ಕುಮಾರ್ ಅವರೇ, ಹೇಳಿ, ಈ ಕೃಷಿ ಬದುಕು ಅಂತಂದ್ರೆ ನೀವು ಎಷ್ಟನೇ ವಯಸ್ಸಿನಿಂದ ಮಾಡ್ತಾ ಬಂದಿದ್ದೀರಾ? ಮುಂಚೆಯಿಂದಲೂ ಕೃಷಿಯಿಂದಲೇ ಬಂದಂಥ ನಮ್ಮ ತಂದೆಯವರಲ್ಲ, ಆ ಥರ ಇರೋದ್ರಿಂದ ನಮಗೆ ನಾವು 5ನೇ ತರಗತಿಯಿಂದಲೇ ನಾವು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಈಗ ವಿದ್ಯಾಭ್ಯಾಸ ಅಂದರೆ 5ನೇ ಕ್ಲಾಸ್ ಅಷ್ಟೇ ಓದಿದ್ದು ನೀವು? ಇಲ್ಲ ಸರ್, ನಾನು 2nd PUC ಸೈನ್ಸ್ ಆಗಿದೆ. ನಂದು ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ, ನಾವು ಮನೇಲಿ ಒಬ್ಬರೇ ಮಗ ಆಗಿರೋದ್ರಿಂದ ತೋಟನೂ ಮತ್ತು ಎರಡನ್ನೂ ಸಮತೋಲನ ಮಾಡೋಕ್ಕಾಗಲಿಲ್ಲ, ಆದ ಕಾರಣ ನಾನು ಕೃಷಿಯನ್ನೇ ಆಯ್ಕೆ ಮಾಡಿಕೊಂಡೆ. ಈಗ ನೀವು ಚಿಕ್ಕ ವಯಸ್ಸಿನಿಂದಲೇ ಈ ಕೃಷಿ ಬದುಕು ನಿಮಗೆ ಗೊತ್ತಿದೆ ಅಂತ ಹೇಳಿದ್ರಾ, ನಿಮ್ಮ ತಂದೆಯವ್ರ ಕಾಲದಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ರು? ನಮ್ಮ ತಂದೆಯವ್ರ ಕಾಲದಲ್ಲಿ ತುಂಬ ಹೆಚ್ಚಿನದಾಗಿ ತರಕಾರಿಗಳನ್ನ ಬೆಳೀತಿದ್ರು. ಟೊಮೊಟೊ, ಮೆಣಸಿನಕಾಯಿ, ಬದನೆಕಾಯಿ, ಆದ ನಂತರ ಮೆಕ್ಕೆಜೋಳ ಬೆಳೀತಿದ್ರು. ಕಬ್ಬು ಜಾಸ್ತಿ ಇತ್ತು, ಆವಾಗಿನ ತೋಟಗಾರಿಕೆ ಬೆಳೆಗಳು ಕಡಿಮೆ ಇದ್ವು. ನಾವು 5ನೇ ತರಗತಿ ಆದ ನಂತರ ಅಡಿಕೆ ತೋಟನ ರೆಡಿ ಮಾಡ್ಕೊತ ಬಂದ್ವಿ. ಅದಾದ ನಂತರ ಟೊಮೆಟೋನೂ ತುಂಬ ಬೆಳೆದ್ವಿ. ನಾನು 2004 ಇಸ್ವಿ ತನಕಲ್ಲೂ ತುಂಬ ಟೊಮೆಟೋ ಬೆಳೆದ್ವಿ. ಲೇಬರ್ ಸಮಸ್ಯೆ ಆದ ಕಾರಣ ಟೊಮೆಟೋ ಡ್ರಾಪ್ ಮಾಡಿ ಅಲ್ಲಿಂದ ಅದಾಗೆ ಮತ್ತೆ ದಾಳಿಂಬೆ ಬೆಳೆ ಶುರು ಮಾಡಿದೆ. ದಾಳಿಂಬೆ ಬೆಳೆಯಲ್ಲಿ ಆರ್ಥಿಕವಾಗಿ ಒಳ್ಳೆ ಲಾಭದಾಯಕವಾಯಿತು. ಅದು ತುಂಬ ರೋಗ ಲಕ್ಷಣಗಳು ಕಾಣಿಸ್ಕೊಳಕ ಚೆಂದವು. ಒಂದು 4 ಬೆಳೆ ಉತ್ತಮವಾದ ಬೆಳೆ ಬಂದವು. 4ನೇ ಬೆಳೆ ಆದ ನಂತರ ತುಂಬ ರೋಗಕ್ಕೆ ತುತ್ತಾಗಿ ಗಿಡಗಳು ಹಾಳಾದವು. ಅದಾದ ನಂತರ ನಾನು ಅದನ್ನು ಡೆಮಾಲಿಷ್ ಮಾಡಿದೆ. ತೋಟನ ಡೆಮಾಲಿಷ್ ಮಾಡಿಬಿಟ್ಟು ಬೇರೆ ಏನಾದರೂ ಆಲ್ಟರ್ನೇಟ್ ಬೆಳೆ ಹುಡುಕ್ಬೇಕು ಅನ್ನೋ ಟೈಮಲ್ಲಿ ನನಗೆ ಈ ಬೆಳೆ ಕಣ್ಣಿ ಬಿತ್ತು. ಆದ ಕಾರಣ ಇದನ್ನು ಶುರು ಮಾಡ್ಕೊಂಡೆ. ಈಗ ಅಡಿಕೆ ಅಂತಂದ್ರೆ 1 ಎಕರೆ ಒಳಗಡೆ ಬೆಳೀತಾ ಇದ್ದೀರಾ? ಅಡಿಕೆ ಬಂದುಬಿಟ್ಟು ನಮ್ಮದು ಟೋಟಲ್ ಜಮೀನು 15 ಎಕರೆ ಇದೆ. 15 ಎಕರೆಲ್ಲಿ 13 ಎಕರೆನ ಅಡಿಕೆ ಮಾಡಿದ್ದೀನಿ. ಇನ್ನು 1.5 ಎಕರೆ ಜಮೀನಲ್ಲಿ ಡ್ರ್ಯಾಗನ್ ಅನ್ನು 1 ಎಕರೆ ಮಾಡಿದ್ದೀನಿ. 1.5 ಎಕರೆ ಬಟರ್ ಫ್ರೂಟ್ ಹಾಕಿದ್ದೀನಿ. ಯಾಕೆ ಹೆಚ್ಚಾಗಿ ಮೇಜರ್ ಬೆಳೆಯಾಗಿ ನೀವು ಅಡಿಕೆಯನ್ನೇ ಬೆಳೀತಾ ಇದ್ದೀರಾ? ಮೇಜರ್ ಆಗಿ ಅದು ನಮಗೆ ಲಾಭದಾಯಕವಾಗಿದೆ. ಒಂದು ಆಮೇಲೆ ಲೇಬರ್ ಓರಿಯೆಂಟೆಡ್ ಅಲ್ಲ, ನಮ್ಮ ಮನೆಯವರೇ ಎಲ್ಲ ಥರದ ಕೆಲಸಗಳನ್ನ ಮಾಡ್ಕೊಂಬರ್ಬೋದು. ನೀರು ಬಿಡೋದಾಗಲಿ, ಆಮೇಲೆ ಅದನ್ನು ಹಾರ್ವೆಸ್ಟ್ ಮಾಡೋದಾದರೂ ನಮಗೇನು ಸಮಸ್ಯೆ ಇಲ್ಲ, ಲೇಬರ್ಗಳು ಅವರೇ ಬಂದು ಮಾಡಿಕೊಟ್ಟು ಹೋಗ್ತಾರೆ. ಹಂಗಾಗಿ ಅದಕ್ಕೆ ನಾವು ಟರ್ನ್ ಆದ್ವಿ. ಟೊಮೊಟೊ ಬಂದುಬಿಟ್ಟು ಆಗಲ್ಲ, ಅದು ಹಚ್ಚಿದ ದಿನದಿಂದಲೂ ಹಣ್ಣು ಅರಿಯೋ ತನಕಲ್ಲೂ ಲೇಬರ್ ಇರಲೇಬೇಕು. ಆದ ಕಾರಣಕ್ಕೋಸ್ಕರ ಟೊಮೊಟೊ ಡ್ರಾಪ್ ಮಾಡಿದ್ವಿ. ಈಗ ಡ್ರ್ಯಾಗನ್ ಹಣ್ಣಿನ ಬೆಳೆಯನ್ನು ಬೆಳಿಬೇಕಂತ ನಿಮಗೆ ಯಾರು ಸಲಹೆ ಕೊಟ್ಟರು? ನಿಮಗೆ ಯಾಕೆ ಅದ್ರ ಬಗ್ಗೆ ಒಂದು ಉತ್ಸಾಹ ಬಂತು? ನಮ್ಮದು ಭಾರಿ ಇರಿಗೇಷನ್ ಏರಿಯಾ ಏನಲ್ಲ ಸರ್, ನಮ್ಮದೇನು ನಮ್ಮದು ಒಂದು ಬೋರ್ವೆಲ್ ಆಧಾರಿತ ನೀರಾವರಿ ನಮ್ಮವೆಲ್ಲ. ನಮ್ಮಲ್ಲಿ ಬೋರ್ವೆಲ್ ನೀರು ಜಲ ಅಂತರ್ಜಲ ಪ್ರಮಾಣ ಎಲ್ಲ 800-900 ಅಡಿ ಹೋಯಿತು. ನಾವು ಅಡಿಕೆ ತೋಟವನ್ನು ಉಳಿಸ್ಕೊಳೋದೇ ದೊಡ್ಡ ಸಾಹಸ ಪಟ್ವಿ. ಅಂಥ ಟೈಮಲ್ಲಿ ಕಡಿಮೆ ನೀರಿಗೆ ಯಾವ ಬೆಳೆ ಬರುತ್ತೆ ಅಂತೇಳಿ ಸರ್ಚ್ ಮಾಡಿದಾಗ ನಮಗೆ ಡ್ರ್ಯಾಗನ್ ಕಣ್ಣಿಗೆ ಕಾಣಿಸ್ತು. ಇದ್ರ ಬಗ್ಗೆ ಅದೇ ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡಿ ಎಲ್ಲಿ ಯಾವ ಥರ ಬೆಳೀತಿದ್ದಾರೆ ಅಂತೇಳಿ ಜಾಗಗಳನ್ನ ಹುಡುಕೊಂಡು ನಾವು ಕೊನೆಯದಾಗಿ ಮಹಾರಾಷ್ಟ್ರದಲ್ಲಿ ನಮಗೊಂದು ಲೊಕೇಶನ್ ಸಿಕ್ತು. ಆ ಜಾಗಕ್ಕೆ ಹೋದ್ವಿ, ಸಾಂಗ್ಲಿ ಜಿಲ್ಲೆಯಲ್ಲಿ. ಆ ಜಿಲ್ಲೆಯಲ್ಲಿ ಆ ರೈತರ ಹತ್ರ ಹೋಗಿ ಅವ್ರ ಅಭಿಪ್ರಾಯ ತಿಳ್ಕೊಂಡು ಅದು ಯಾವ ಥರ ಇದೆ, ಯಾವ ಥರ ಬೆಳೀಬೋದು ಅಂತೇಳಿ ಎಲ್ಲ ಅವ್ರ ಹತ್ರ ಮಾರ್ಗದರ್ಶನ ತೊಗೊಂಡು ಅವ್ರ ಹತ್ರನೇ ಸಸಿ ತೊಗೊಂಡು ಬಂದು ನಾವು ಶುರು ಮಾಡಿಕೊಂಡ್ವಿ. ನಾವು ಈಗ ಮಹಾರಾಷ್ಟ್ರ ಅಂತಂದ್ರೆ ಹೊರ ರಾಜ್ಯ ಆಯಿತು, ಅಲ್ಲೆಲ್ಲ ಹೋಗಿ ಮಾಹಿತಿ ತಿಳ್ಕೊಳ್ಬೇಕು ಅಂತಂದ್ರೆ ಭಾಷಾ ಸಮಸ್ಯೆ ಆಗಲಿಲ್ವಾ ನಿಮಗೆ? ಇಲ್ಲ ಸರ್, ನಮಗೇನು ಭಾಷೆ ಸಮಸ್ಯೆ ಏನಾಗಲಿಲ್ಲ, ನಮಗೆ ಸ್ವಲ್ಪ ಹಿಂದಿ ಎಲ್ಲ ಬರ್ತಾ ಇತ್ತು, ಹಾಗಾಗಿ ಭಾಷೆ ಸಮಸ್ಯೆ ಏನೇ ಆಗಲಿಲ್ಲ. ಅಲ್ಲಿ ರೈತರಿಂದ ಮಹಾರಾಷ್ಟ್ರದಲ್ಲಿ ಈಗ ಡ್ರ್ಯಾಗನ್ ಕೃಷಿ ಮಾಡ್ತಕ್ಕಂಥ ಒಬ್ಬ ರೈತರ ಹತ್ರ ನೀವು ಯಾವ ರೀತಿಯಾದಂಥ ಮಾಹಿತಿ ತಗೊಂಡ್ರೆ, ಅದನ್ನ ಯಾವ ರೀತಿ ಅಳವಡಿಸ್ಕೊಂಡ್ರೆ ನಿಮ್ಮ ಕೃಷಿಯಲ್ಲಿ? ಮಹಾರಾಷ್ಟ್ರದಲ್ಲಿ ರೈತರು ಅಂದರೆ ಅವರು ಒಂದೇ ಕೃಷಿಗೆ ಅಡಾಪ್ಟ್ ಆಗಿರೋದಿಲ್ಲ. ಒಂದು 50 ಎಕರೆ ಫಾರ್ಮ್ ಇತ್ತು ಅಂದರೆ ಅವರು ಆಲ್ಟರ್ನೇಟ್ ಆಗಿ 4-5 ಬೆಳೆ ಮಾಡ್ಕೊಂಡಿರ್ತಾರೆ. 1 ಎಕರೆ ದಾಳಿಂಬೆ ಮಾಡಿದರೆ, ಅಂಜೂರ, ಡ್ರ್ಯಾಗನ್ನು, ಮಾವು, ಈ ಥರ ಒಂದು ಐದಾರು ಆಲ್ಟರ್ನೇಟಿವ್ ಆಗಿ ಹಣ್ಣಿನ ಬೆಳೆಗಳನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಆಮೇಲೆ ಅಲ್ಲಿನ ಗೌರ್ಮೆಂಟ್ಗಳು ಸಹ ಅವ್ರಿಗೆ ತುಂಬ ಸಹಾಯ ಮಾಡ್ತಾವೆ, ಸಬ್ಸಿಡಿ ರೂಪದಲ್ಲಿ ಮೊದಲನೇ ಆದ್ಯತೆ ಕೊಡ್ತಿದ್ದಾರೆ ರೈತರಿಗೆ. ಆ ರೈತರಿಗೆ ಹೋಲಿಸ್ಕೊಂಡ್ರೆ ಅವರು ತುಂಬ ಫಾಸ್ಟ್ ಇದ್ದಾರೆ, ಹೊಸದು ಏನು ಬೆಳಿಬೋದು ಏನು ಮಾಡ್ಬೋದು ಅನ್ನೋದು ಅವರ ತಲೆಯಲ್ಲಿ ತುಂಬ, ನಾವು ಸ್ವಲ್ಪ ಅವ್ರನ್ನೇ ಅಡಾಪ್ಟ್ ಮಾಡ್ತಾ ಇದ್ದೀವಿ ಅವ್ರು ಏನು ಮಾಡ್ತಾರೆ ಅಂತೇಳಿ. ಅವ್ರ ಸಲಹೆ ಮೇರೆಗೆ ನಾವು ಡ್ರ್ಯಾಗನ್ ಬೆಳೆಯೋಕೆ ಹಚ್ಚಿದ್ವಿ. ನೀರು ಕಡಿಮೆ ಬೇಕು ಅಂತ ಹೇಳಿದ್ರು ಅವರು, ನಮಗೆ ಬೇಕಾಗಿತ್ತು ಪ್ಲಸ್ ಪಾಯಿಂಟೇ ನೀರು ಕಡಿಮೆ ಹೋಗೋ ಬೆಳೆ ಬೇಕಾದಂಥದ್ದು, ನಾವು ಹಂಗಾಗಿ ಅದನ್ನ ಆಯ್ಕೆ ಮಾಡ್ಕೊಂಡ್ವಿ. ಮತ್ತು ದಾಳಿಂಬೆ ಎಲ್ಲ ಆಲ್ರೆಡಿ ನಾವು ಬೆಳೆದಿದ್ದು ನಮಗೆ ಗೊತ್ತಿತ್ತಲ್ಲ, ಅದಕ್ಕೆ ತುಂಬ ರೋಗಬಾಧೆ ಅಂತ ಗೊತ್ತಿತ್ತಲ್ಲ, ಹಂಗಾಗಿ ಅದನ್ನ ಡ್ರಾಪ್ ಮಾಡಿದ್ವಿ ಬೇಡ ಅಂತೇಳಿ ಇದನ್ನು ಪ್ಲಸ್ ಮಾಡ್ಕೊಂಬಂದ್ವಿ ಅಲ್ಲಿಂದ ಹೋಗಿ ನಾವು. ಈಗ ನೀವು ಡ್ರ್ಯಾಗನ್ ಹಣ್ಣಿನ ಬೆಳೆಯನ್ನು ಬೆಳಿಬೇಕಂತ ಅಂದ್ಕೊಂಡಾಗ ಪ್ರಾರಂಭದಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿಕೊಂಡ್ರೆ? ಪ್ರಾರಂಭ ಸಿದ್ಧತೆ ಅಂದರೆ ಫಸ್ಟ್ ಮಾರ್ಕಿಂಗ್ ಮಾಡ್ಕೋಬೇಕು. ಮಾರ್ಕಿಂಗ್ ಅಂದರೆ ನಾವೆಲ್ಲ 12x8 ಮಾಡಿದ್ದೀವಿ, ಆ ಥರ ಮಾರ್ಕಿಂಗ್ ಮಾಡಿಬಿಟ್ಟು ಒಂದು ಎಕರೆಗೆ 12x8 ಮಾಡಿದರೆ ಒಂದು 400 ಪಾಯಿಂಟ್ಸ್ ಬೀಳ್ತತಿ. ಯಾವುದೇ ರೈತರಾಗಲಿ ಫಸ್ಟ್ ಮಾರ್ಕಿಂಗ್ ಮಾಡ್ಕೊಂಬಿಟ್ಟು ಆ ತದನಂತರ ಡ್ರಿಪ್ ಮಾಡ್ಕೋಬೇಕು. ಡ್ರಿಪ್ ಮಾಡ್ಕೊಂಬಿಟ್ಟು ಆ ಡ್ರಿಪ್ಪಿನ ನೀರನ್ನು ಅದಕ್ಕೆ ಬಿಟ್ಟು ಅದನ್ನ ಡಿಗ್ಗಿಂಗ್ ಮಾಡಿಸ್ಕೋಬೇಕು. ಆ ಪೋಲನ್ನು ಡಿಗ್ ಮಾಡಿಸ್ಕೊಂಡು ತದನಂತರ ನಾವು ಕಲ್ಲು ಗೂಟನಾರ ಹಾಕ್ಬೋದು ಅಥವಾ ಸಿಮೆಂಟ್ ಪೋಲಾರ ಸಿಗ್ತವೆ, ಆ ಸಿಮೆಂಟ್ ಪೋಲ್ಗಳನ್ನ ಅದರಲ್ಲಿ ನೆಟ್ಬಿಟ್ಟು ತದನಂತರ ಹೊಲವನ್ನು ಚೆನ್ನಾಗಿ ಉಳುಮೆ ಮಾಡ್ಕೋಬೇಕು. ನಾವು ಸ್ಪಿಂಕ್ಲರ್ ಹಾಕ್ಯಾರ ಅಥವಾ ನೀರು ಕಟ್ಟಿ ಆದರೂ ಹೊಲಗಳನ್ನ ಚೆನ್ನಾಗಿ ಬಲರಾಮ್ ಹೊಡ್ಕೊಂಬಿಟ್ರೆ ಆ ನಂತರ ಅದೇ ಲೂಸ್ ಸಾಯಿಲ್ ಇರುತ್ತೆ, ಆ ಸಾಯಿಲನ್ನು ನಾವು ಬಂಡ್ ಫಾರ್ಮೇಷನ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಫಸ್ಟ್ ಇವನ್ನೆಲ್ಲ ಮಾಡ್ಕೊಂಡು ಬಂಡ್ ಮಾಡ್ಕೋಬೇಕು. ಬಂಡ್ ಮಾಡ್ಕೊಂಡ ನಂತರ ಒಂದು ಕಂಬಕ್ಕೆ ಒಂದು ಪುಟ್ಟಿ ಅಷ್ಟು ಕೊಟ್ಟಿಗೆ ಗೊಬ್ಬರನ ಅದರ ಕಂಬದ ಬಡ್ಡೆಗೆ ಹಾಕಬೇಕು. ಆ ನಂತರ ಸಸಿಗಳು ರೆಡಿ, ಪ್ಯಾಕೆಟ್ ಸಸಿ ಆಗಿದ್ದರೆ ತಂದು ರೆಡಿ ಹಂಗೆ ಅದರಲ್ಲಿ ಪೋಲಿಗೆ ಹಂಗೆ ಇಟ್ಟು ಮಣ್ಣು ಹಾಕ್ಬೋದು. ಇಲ್ಲ ನಾವು ಫಸ್ಟ್ ಕಟಿಂಗ್ಸ್ ಎಲ್ಲ ತೊಗೊಂಬಿಟ್ಟು ನಾವು ಪ್ಯಾಕೆಟ್ ಮಾಡ್ಕೊತೀವಿ ಅಂದರೆ ನೀವು ಪ್ಲಾನಿಂಗ್ ಮಾಡ್ಕೊಳಕ್ಕೂ ಮುಂಚೆ ಒಂದು ತಿಂಗಳು ಮುಂಚೆನೇ ಕಟಿಂಗ್ಸ್ ಅಂತ ತೊಗೊಂಬಂದುಬಿಟ್ಟು ಪ್ಯಾಕೆಟ್ ಮಾಡಿಕೊಂಡು ರೆಡಿ ಇಟ್ಕೊಂಡ್ರೆ ಅದು ಒಂದೂವರೆ ತಿಂಗಳಿಗೆ ನಿಮಗೆ ಹೊಸ ಬಡ್ಸ್ ಬರುತ್ತೆ. ಆ ನಂತರ ಅದನ್ನು ನೀವು ನಿಮಗೆ ನೆಡಲಿಕ್ಕೆ ಈಸಿ ಆಗುತ್ತೆ, ನೀವೆಲ್ಲ ನೀವು ಕೆಲಸ ಮುಗಿಸ್ಕೊಂಡು ಆ ಸಸಿನೂ ಬರುತ್ತೆ. ನೀವು ಕಟಿಂಗ್ಸ್ ತಂದರೆ ಫಸ್ಟ್ ಪ್ಯಾಕೆಟ್ ಮಾಡ್ಕೊಂಡು ಆಮೇಲೆ ಎಲ್ಲ ಕೆಲಸ ಮಾಡ್ಕೊಳ್ರಿ. ಇಲ್ಲ ನಾವು ಡೈರೆಕ್ಟಾಗಿ ಸಸಿ ತರ್ತೀನಿ ಅಂದರೆ ಎಲ್ಲ ಮುಗಿಸ್ಕೊಂಡೋಗಿ ಸಸಿ ತಂದು ಹಂಗೆ ಡೈರೆಕ್ಟಾಗಿ ನಾಟಿ ಮಾಡ್ಬೋದು. ಈಗ ಭೂಮಿಯ ಫಲವತ್ತತೆ ಅಂತಂದರೆ ಯಾವ ರೀತಿಯಾದಂಥ ಗೊಬ್ಬರಗಳನ್ನ ನಾಟಿಗಿನ ಮುಂಚಿತವಾಗಿ ಕೊಟ್ಟರೆ? ನೀವು ನಾಟಿಗಿನ ಮುಂಚೆ ಬಂದುಬಿಟ್ಟು ಬೇವಿನಿಂಡಿ, ಕೊಟ್ಟಿಗೆ ಗೊಬ್ಬರ, ಟ್ರೈಕೋಡರ್ಮ ಬಡ್ಡೆ ಕೊಟ್ಟು ಆಮೇಲೆ ಸಸಿ ನೆಡಬೇಕು. ಅದಾದ ನಂತರ ಸರ್ಕಾರಿ ಗೊಬ್ಬರ ಅಂದರೆ ಕಡಿಮೆ ಕೊಡಬೇಕು, ಅದಕ್ಕೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಕೊಡೋಂಗಿಲ್ಲ. ಎಕರೆಗೆ ಒಂದು 20 kg ಸರ್ಕಾರಿ ಗೊಬ್ಬರನ ಅದು ನಮಗೆ ಯಾವುದು ಬೇಕು ಅನ್ಸುತ್ತೋ ಅದನ್ನು ಕೊಡಬೇಕು. ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ಸ್ನೆಲ್ಲ ಕೊಟ್ಕೊತಾ ಹೋಗ್ಬೇಕು. ಮೈಕ್ರೋನ್ಯೂಟ್ರಿಯೆಂಟ್ಸ್ ಬೇಕೇ ಬೇಕು ಅದಕ್ಕೆ, ಯಾಕಂದರೆ ಭೂಮಿಯಲ್ಲಿ ಅಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇಲ್ಲ ಇವಾಗ. ಆಮೇಲೆ ಸ್ವಲ್ಪ ಜೀವಾಮೃತ ಈ ಥರ ಇವನ್ನೆಲ್ಲ ಮಾಡ್ಕೊತಾ ಹೋಗೋದ್ರಿಂದ ನಿಮಗೆ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಕಾಣ್ಬೋದು ನೀವು. ಅಂದರೆ ಯಾವುದೇ ರೀತಿಯಾದಂಥ ರಾಸಾಯನಿಕ ಗೊಬ್ಬರಗಳನ್ನ ನೀವು ಕೊಡ್ತಾ ಇಲ್ಲ? ನಾವು ರಾಸಾಯನಿಕ ಗೊಬ್ಬರನ 100%ಅಲ್ಲಿ ಒಂದು 10% ಅಷ್ಟೇ ಕೊಟ್ಟಿರೋದು, ಇನ್ನು 90% ಎಲ್ಲ ನಾವು ಸಾವಯವ ಪದ್ಧತಿಯಲ್ಲಿ ಮಾಡಿದ್ದೀನಿ. ಈಗ ಯಾಕೆ ಅನ್ನಿಸ್ತು ನಿಮಗೆ ರಾಸಾಯನಿಕ ಬಿಟ್ಟು ನಾವು ಹೆಚ್ಚಾಗಿ ಈ ಒಂದು ಸಾವಯವ ಗೊಬ್ಬರಗಳನ್ನ ಬಳಸಿ ಈ ಒಂದು ಡ್ರ್ಯಾಗನ್ ಕೃಷಿ ಮಾಡಬೇಕು ಅಂತ? ನಾನು ಡ್ರ್ಯಾಗನ್ ಕೃಷಿ ಒಂದೇ ಸಾವಯವ ಪದ್ಧತಿಯಲ್ಲಿ ಮಾಡ್ತಿಲ್ಲ, ನಾನು 14 ಎಕರೆ ಅಡಿಕೆ ತೋಟನೂ ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀನಿ. ನಾನು 2017 ತನಕಲೂ ಸರ್ಕಾರಿ ಗೊಬ್ಬರಗಳನ್ನೇ ಬಳಸಿ ಅಡಿಕೆ ತೋಟಗಳನ್ನು ಬೇರೆ ಯಾವುದೇ ಬೆಳೆಗಳನ್ನೂ ಬೆಳೀತಾ ಇದ್ವಿ. ಸ್ಟಾರ್ಟಿಂಗಲ್ಲಿ ತುಂಬ ಇಳುವರಿ ಕೊಟ್ಟವು, ಚೆನ್ನಾಗಿ ಅನ್ನಿಸ್ತು. ಬಟ್ ಬರ್ತಾ ಬರ್ತಾ ಅವು ಮರಗಳಿಗೆ ಹೊಡೆತ ಕೊಡೋಕಷ್ಟು ಅಡಿಕೆ ಮರಗಳಿಗೆ, ಆಮೇಲೆ ಇಳುವರಿಲಿ ಕುಂಠಿತ ಆಯಿತು, ಮರಗಳು ರೋಗಬಾಧೆ ಬೀಳಕ್ಕೆ ಹಚ್ಚಿದ್ವು. ಇವನ್ನೆಲ್ಲ ಅಬ್ಸರ್ವ್ ಮಾಡಿದ ಮೇಲಿಂದ ಕೆಲವು ವಿಜ್ಞಾನಿಗಳನ್ನು ಅವ್ರನ್ನೆಲ್ಲ ಸೈಂಟಿಸ್ಟ್ಗಳನ್ನು ಎಲ್ಲ ಕೇಳಿದ ಮೇಲೆ ಇಲ್ಲ, ಅದು ಭೂಮಿಯಲ್ಲಿ ಫಲವತ್ತತೆ ಕಡಿಮೆ ಆಗಿದೆ, ರಾಸಾಯನಿಕ ಗೊಬ್ಬರ ಕಳೆನಾಶಕಗಳನ್ನ ಹೆಚ್ಚಾಗಿ ಬಳಸಿರೋದ್ರಿಂದ ಭೂಮಿಯ ಸತ್ವ ಕಳ್ಕೊಂಡಿದೆ, ಆದ ಕಾರಣ ನೀವು ಅವಕ್ಕೆ ಸಾವಯವ ಪದ್ಧತಿಯಲ್ಲಿ ಮಾಡ್ಕೊತ ಹೋಗೋದು ಒಳ್ಳೇದು ಅಂತ ಹೇಳಿದ ಮೇಲೆ 2017 ನಾನು ಸಾವಯವ ಪದ್ಧತಿಗೆ ಚೇಂಜ್ ಆದೆ. ಚೇಂಜ್ ಆದ ನಂತರ ನಾನು ಒಂದು ಸಾವಯವ ಕಂಪ್ನಿ ಇದೆ ಸರ್, ಅದು ಆ ಕಂಪ್ನಿಯ ಎಲ್ಲ ಪ್ರಾಡಕ್ಟ್ಸ್ಗಳನ್ನೂ ನಾನು ಅಡಿಕೆ ತೋಟಗಳಿಗೆ ಬೇರೆ ಎಲ್ಲ ಬೆಳೆಗಳಿಗೂ ಬೆಳೆಸ್ಕೊತ ಬಂದಿದ್ದೀನಿ, ಒಳ್ಳೆ ಇಳುವರಿನೂ ಕಾಣ್ತಾ ಇದ್ದೀನಿ. ಅದರಲ್ಲಿ ಅಡಿಕೆಗೆ ಮಾತ್ರ ತುಂಬ ಇಳುವರಿ ಬಂದಿದೆ, ನನಗೆ ಒಳ್ಳೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಬಳಸಕ್ಕೆ ಚಿಂದ. ಆ ದಿನದಿಂದ ನಾನು ಸಾವಯವ ಪದ್ಧತಿಯಲ್ಲೇ ಬರ್ತಾ ಇದ್ದೀನಿ, ತೋಟದಲ್ಲೂ ಅಷ್ಟೇ ಡ್ರ್ಯಾಗನ್ನಲ್ಲೂ ಅಷ್ಟೇ. ಈಗ ಡ್ರ್ಯಾಗನ್ ಅಂದ್ರೆ ಸಸಿ ನಾಟಿ ಅಂತಂದ್ರೆ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಮಾಡಿದಿರಾ, ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಮಾಡಿದಿರಾ? ಸಾಲಿಂದ ಸಾಲಿಗೆ 12 ಮಾಡಿದ್ದೀನಿ, ಗಿಡದಿಂದ ಗಿಡಕ್ಕೆ 8 ಮಾಡಿದ್ದೀನಿ. 12x8 ಮಾಡೋದ ಕಾರಣ ಗಾಳಿ ಬೆಳಕು ಚೆನ್ನಾಗಿ ಆಡಬೇಕು ಅಂತೇಳಿ ಮಾಡೋದು. ಆಮೇಲೆ ನಿಮ್ಮ ಭೂಮಿ ಫಲವತ್ತತೆ ಇದ್ರೆ ತುಂಬ ಬೆಳೆಯುತ್ತೆ ಅದು ಗಿಡ, ಆ ಕಾರಣ ನಿಮಗೆ ಅಷ್ಟು ಡಿಸ್ಟೆನ್ಸ್ ಬೇಕೇ ಬೇಕು. ಈಗೆಲ್ಲ ನೀವು ಸಸಿ ನಾಟಿ ಮಾಡಬೇಕಾದ್ರೆ ಎಷ್ಟು ಆಳವಾಗಿ ಗುಂಡಿ ಹೊಡೆದು ನಾಟಿ ಮಾಡಿದ್ರೆ? ಕಂಬ ನೆಡ್ಬೇಕಾದ್ರೆ 1.5 ಅಡಿಯಿಂದ 1.5 ಅಡಿ ಗುಂಡಿ ಹೊಡೆದ್ರೆ ಸಾಕು. ಅಷ್ಟು ಗುಂಡಿಯಲ್ಲಿ ಅದನ್ನು ಕಂಬ ನೆಟ್ಬಿಟ್ಟು ಅದು 1.5 ಅಡಿ ಹೋಯಿತು ಅಂದರೆ ನೀವು ಮೇಲೆ 1 ಬಂಡ್ ಹಾಕ್ತೀರ, ಬಂಡ್ ಹಾಕಿದ್ರೆ ಅಲ್ಲಿಗೆ 2 ಹೋಗುತ್ತೆ. ಕಂಬ ಬಂದುಬಿಟ್ಟು 6.5-7 ಎತ್ತರ ಇರ್ತಾವು, ನಿಮಗೆ ಮೇಲೆ 4 ಸಿಗುತ್ತೆ. ಅಷ್ಟು ಸಿಕ್ಕರೆ ಸಾಕು ನಿಮಗೆ ಕ್ಲಾಂಪು ಅವನ್ನೆಲ್ಲ ಅಳವಡ್ಸೋಕ್ಕೆ ಕರೆಕ್ಟ್ ಹೈಟ್ ಆಗುತ್ತೆ. ಈಗ ಸಸಿ ಅಂತಂದರೆ ಎಲ್ಲಿಂದ ತಂದ್ರಿ, 1 ಒಂದು ಸಸಿ ಕೊಂಡ್ಕೊಂಡು ಬಂದ್ರ? ನಾವು ಸಸಿನ ಫಸ್ಟು ನಾವು ನೋಡೋಕೆ ಹೋದ ಜಾಗ ಮಹಾರಾಷ್ಟ್ರ, ಅಲ್ಲೇ ತೊಗೊಂಬಂದಿದ್ದು. ನಮಗೆ 45 ಒಂದು ಸಸಿ ಬಿತ್ತು, ಪ್ಯಾಕೆಟ್ ಸಸಿ. ಮತ್ತು ಟ್ರಾನ್ಸ್ಪೋರ್ಟೇಷನಿಂದು ಎಕ್ಸ್ಟ್ರಾ ಬಿತ್ತು, ಒಟ್ಟು ನಮ್ಗೆ ಎರಡೂ ಸೇರಿ ಟ್ರಾನ್ಸ್ಪೋರ್ಟಿಂದ ಅದನ್ನು ಸೇರಿ 55 ರೂಪಾಯಿ ಒಂದು ಸಸಿ ಬಿದ್ದಂಗಾಯಿತು ನಮಗೆ. ಈಗೆಲ್ಲ ಸುಮಾರು ಅಂತಂದರೆ ಸಸಿ ಅಂತಂದರೆ ಎಷ್ಟು ತಿಂಗಳು ಸಸಿ ತಂದು ನಾಟಿ ಮಾಡಿದ್ರೆ ನೀವು? ಪ್ಯಾಕೆಟಲ್ಲಿ ಒಂದು 2 ತಿಂಗಳಾಗಿತ್ತು ಸರ್ ಸಸಿ ನಾಟಿ ಮಾಡಿದಾಗ. ಇಲ್ಲಿ ತಂದುಬಿಟ್ಟು ನಾವು 1 ತಿಂಗಳು ಇಟ್ಕೊಂಡು ಮತ್ತು ಆರೈಕೆ ಮಾಡಿ ನಮ್ಮ ಎಲ್ಲ ಕೆಲಸಗಳನ್ನ ಎಲ್ಲ ಮಾರ್ಕಿಂಗ್ ಮಾಡಿ ಎಲ್ಲವನ್ನು ಮುಗಿಸ್ಕೊಂಡು ನಂತರ ನಾವು ನಾಟಿ ಮಾಡಿಬಿಟ್ವಿ. ಈಗ ನಾಟಿ ಅಂತಂದರೆ ಸಾಮಾನ್ಯವಾಗಿ ಯಾವ ಒಂದು ಮಳೆ ಅಥವಾ ಯಾವ ಒಂದು ತಿಂಗಳಿನಲ್ಲಿ ಸಸಿ ನಾಟಿ ಮಾಡಿದರೆ ಉತ್ತಮ ಅಂತ ಹೇಳ್ತೀರಾ ನಿಮ್ಮ ಒಂದು ಅನುಭವದಲ್ಲಿ? ನನ್ನ ಅನುಭವ ಪ್ರಕಾರ ಇದು ಸೀಸನ್ ಕ್ರಾಪ್ ಆಗಿರೋದ್ರಿಂದ ನಾವು ನೆಕ್ಸ್ಟ್ ಸೀಸನ್ಗೆ ಹಣ್ಣು ತೆಗಿಬೇಕು ಅಂದರೆ ಡಿಸೆಂಬರ್ ಜನವರಿ ಮತ್ತು ಫೆಬ್ರವರಿಯಲ್ಲಿ ಬೇಗ ನಾಟಿ ಮಾಡ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಸೀಸನ್ ಕ್ರಾಪ್ ಆಗುತ್ತೆ. ಅದನ್ನು ಬಂದುಬಿಟ್ಟು ಬೇರೆ ಯಾವ ತಿಂಗಳಲ್ಲಾದರೂ ನಾಟಿ ಮಾಡ್ಬೋದು, ಇದೇನು ಪರ್ಟಿಕ್ಯುಲರ್ ಈ ತಿಂಗಳಲ್ಲಿ ಆ ತಿಂಗಳಲ್ಲಿ ಮಾಡಬೇಕಂತೇನಿಲ್ಲ. ನಾವು ಕ್ರಾಪಿಂದ ಕ್ರಾಪಿಗೆ ಹಣ್ಣು ತೆಗಿಬೇಕು ಅಂದರೆ ಈ 3 ತಿಂಗಳಲ್ಲಿ ಮಾಡೋದ್ರಿಂದ ನಮಗೆ ಕರೆಕ್ಟಾಗಿ ಇಳುವರಿ ಬಂದ್ಬಿಡುತ್ತೆ. ಅಂದರೆ ಈ ಸೀಸನ್ನಲ್ಲಿ ಬಂದರೆ ನಮಗೆ ಮಾರ್ಕೆಟ್ನಲ್ಲಿ ರೇಟ್ ಸಿಗುತ್ತೆ ಅಂತೇಳಿ ಈ ದೃಷ್ಟಿ ಇಟ್ಕೊಂಡು ನಾಟಿ ಮಾಡಬೇಕಾಗುತ್ತಾ ಈ 3 ತಿಂಗಳಲ್ಲಿ? ಇಲ್ಲ ಸರ್, ಆ ಥರ ಏನಿಲ್ಲ. ಇದು ಬಂದುಬಿಟ್ಟು ವರ್ಷಕ್ಕೆ ಒಂದೇ ಬೆಳೆ ಬರೋದು, ಅಂದರೆ ಸೀಸನ್ ಕ್ರಾಪ್. ಇದು ಸೀಸನ್ ಕ್ರಾಪ್ ಅಂದರೆ ಏಪ್ರಿಲ್ ಎಂಡಿಂದ ನಮಗೆ ಫ್ಲವರಿಂಗ್ ಶುರುವಾಗುತ್ತೆ. ನೀವು ಯಾವ ತಿಂಗಳಲ್ಲಾದರೂ ನೀವು ನಾಟಿ ಮಾಡಿರಿ, ನಿಮ್ಗೆ ಶುರುವಾಗದೆ ಏಪ್ರಿಲ್ ಎಂಡಿಂದ ಫ್ಲವರಿಂಗ್ ಶುರುವಾಗುತ್ತೆ. ಫ್ಲವರಿಂಗ್ ಸ್ಟಾರ್ಟ್ ಆಗಿ 45 ಡೇಸ್ಗೆ ನಿಮ್ಗೆ ಹಾರ್ವೆಸ್ಟಿಂಗ್ ಬರುತ್ತೆ ಹಣ್ಣು. ಆ ಕಾರಣಕ್ಕೋಸ್ಕರ ನೀವು ಯಾವ ನಾಟಿ ಮಾಡಿದ್ರು ಬರೋದು ಅದು ಏಪ್ರಿಲ್ ತಿಂಗಳಿಗೆ ಫ್ಲವರಿಂಗ್ ಬರೋದು, ಮೇ ಎಂಡಿಗೆ ಹಾರ್ವೆಸ್ಟ್ ಆಗೋದು. ಈಗ 1 ಎಕರೆ ಹಾಕಿದ್ವಿ ಅಂತ ಹೇಳಿದ್ರಲ್ಲ, ಈ ಡ್ರಾಗನ್ ಸಸಿ ನಾಟಿ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಎಷ್ಟು ಕಲ್ ಕಂಬ ಉಣಿದ್ರು ಅದರಲ್ಲಿ? ನಾವು 12x8 ದಾಯ ಮಾಡಿರೋದ್ರಿಂದ ನಿಮಗೆ 400 ಕಂಬ ಕೂರುತ್ತೆ 1 ಎಕರೆಗೆ. 400 ಕಂಬ ಅಂದರೆ 1600 ಸಸಿ ಬೇಕಾಗುತ್ತೆ. ಪರ್ ಪೋಲ್ 4 ಸಸಿ ಬೇಕು ನಿಮಗೆ. ಒಂದು ಕಂಬಕ್ಕೆ 4 ಸಸಿ ಅನ್ನೋ ಲೆಕ್ಕ ಹಾಕಿದ್ರೆ 1600 ಸಸಿ ಬೇಕು 1 ಎಕರೆಗೆ. ಅಂದರೆ 1 ಕಂಬಕ್ಕೆ ಅಂತಂದರೆ ಈಗ 4 ದಿಕ್ಕಿಗೂ ಸಸಿ ನಾಟಿ ಮಾಡ್ತಾ ಇದ್ದೀರಾ? ಹೌದು ಸರ್, 4 ಮುಖಕ್ಕೆ 1 ಸಸಿ 4 ನಾಟಿ ಮಾಡಬೇಕು. ಅದನ್ನು ಡ್ರಿಪ್ ಇರಿಗೇಷನ್ ಮಾಡೇ ಫಸ್ಟು ನೀವು ಸಸಿಗಳು ನಾಟಿ ಮಾಡಬೇಕು, ಯಾಕಂದರೆ ಡ್ರಿಪ್ಪಿನ ನೀರೇ ಮುಖ್ಯ ಅದಕ್ಕೆ. ಈಗ ಆಯ್ ನೀರು ಬಿಟ್ಟು ಬೆಳೆಯೋಕ್ಕಾಗಲ್ಲ ಅಂತ ಹೇಳ್ತೀರಾ? ಇಲ್ಲ ಸರ್, ಇದು ಡೆಸರ್ಟ್ ಕ್ರಾಪ್ ಆಗಿರೋದ್ರಿಂದ ಇದನ್ನ ಬಂಡ್ ಮೇಲೆ ಬೆಳಿಬೇಕಾಗಿರೋದು. ಒಂದು ಇದು ಬೇಸಿಗೆಯಲ್ಲಿ ನೀರಿನ ನಿರ್ವಹಣೆ ತುಂಬ ಕರೆಕ್ಟಾಗಿ ಮಾಡಬೇಕು. ಬೇಸಿಗೆಯಲ್ಲಿ ಅತಿ ಹೆಚ್ಚಾಗಿ ನೀರು ಬಿಟ್ಟಿವೆ ಅಂದರೆ ಬೆಳೆ ಹಾಳಾಗುತ್ತೆ ಬೇಸಿಗೆಯಲ್ಲಿ. ಮಳೆಗಾಲದಲ್ಲಿ ಅಂತ ಮಳೆ ಬಂದರೆ ಏನು ತೊಂದರೆ ಏನಾಗಲ್ಲ, ಆದರೂ ಸ್ವಲ್ಪ ಫಂಗಸ್ ಆಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಸ್ಪ್ರೇವನ್ನು ಕೊಡ್ಕೋಬೋದು ಮಳೆಗಾಲದಲ್ಲಿ. ಬಟ್ ಬೇಸಿಗೆಯಲ್ಲಿ ಮಾತ್ರ ಇದು ಸನ್ಲೈಟ್ ಜಾಸ್ತಿ ಇರೋ ಕಾರಣ ನೀರನ್ನು ತುಂಬ ಕರೆಕ್ಟಾಗಿ ಮಿತವಾಗಿ ಬಳಸಬೇಕು. ಈಗ ಕಲ್ಲು ಗುಟ್ಟ ಇದನ್ನೆಲ್ಲ ತಂದು ಹಾಕಿ ಬೆಳಿಬೇಕಂತಂದ್ರೆ ಸಾಕಷ್ಟು ಖರ್ಚು ಬರುತ್ತಲ್ಲ ಪ್ರಶಾಂತ್ ಕುಮಾರ್ ಅವರೇ? ಹೌದು ಸರ್, ಖರ್ಚು ಬರುತ್ತೆ. ಈಗೆಲ್ಲ 300 ರೂಪಾಯಿ ಒಂದು ಕಲ್ಲು ಕಂಬ ಇದೆ. 1 ಎಕರೆಗೆ 400 ಕಂಬ ಅಂದರೆ ಅದೇ 120,000 ರೂಪಾಯಿ ಆಗುತ್ತೆ. ಸಸಿಗಳು ನೀವು ಪ್ಯಾಕೆಟ್ ಸಸಿ ತಂದರೆ 50 ರೂಪಾಯಿ ಒಂದು ಬೀಳ್ತವೆ, ಇಲ್ಲ ಕಟಿಂಗ್ಸ್ ತಗೊಂಡ್ರೆ 25 ರೂಪಾಯಿ ಒಂದು ಬೀಳ್ತವೆ. ನೀವು ಕಟಿಂಗ್ಸ್ ತೊಗೊಂಡು ಪ್ಯಾಕೆಟ್ ಮಾಡ್ಕೊಂಡ್ರೆ ನಿಮಗೆ ದೊಡ್ಡ ಲಾಭ ಆಗುತ್ತೆ. ನಾವು ಡೈರೆಕ್ಟಾಗಿ ಸಸಿ ತಂದರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಬಟ್ ಯಾವುದೇ ಥರ ನೀವು ನಾಟಿ ಮಾಡೋದಾದರೂ 1-3 ಲಕ್ಷ ರೂಪಾಯಿ 1 ಎಕರೆ ಖರ್ಚು ಬಂದೇ ಬರುತ್ತೆ. ಈಗ ಸಸಿ ನಾಟಿ ಮಾಡಿದ್ಮೇಲೆ ಏನೇನು ಕೆಲಸ ಮಾಡ್ಕೊಂತ ಅವನ್ನ ಬೆಳೆಸಿ ಅಂತ ಬಂದ್ರೆ ಸರ್, ಅದನ್ನ ಗಿಡ ನಾಟಿ ಮಾಡಿದ್ಮೇಲೆ ನೀರುಗಳು ಫಸ್ಟ್ ನಿರ್ವಹಣೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ಗಳನ್ನ ಕೊಡ್ಕೊತ ಹೋಗ್ಬೇಕು. ಆಮೇಲೆ ಅದು ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಬೆಳವಣಿಗೆ ಸ್ಟಾರ್ಟ್ ಆದಾಗ ಅದನ್ನ ಕಲ್ಲಿನ ಕಂಬಕ್ಕೆ ಕರೆಕ್ಟಾಗಿ ಕಟ್ಕೊಳ್ತಾ ಹೋಗ್ಬೇಕು. ಅದನ್ನ ಅಪ್ ಟು ರಿಂಗ್ ಬರುತ್ತೆ, ಕೆನಾಫಿ ಮಾಡಿದ್ದೀವಲ್ಲ, ಕೆನಾಫಿ ಬರೋ ತನಕ ಕರೆಕ್ಟಾಗಿ ಕಟ್ಕೊಂಡು ಹೋಗ್ಬೇಕು. ಕೆನಾಫ್ ಮುಟ್ಟಿದ ಮೇಲಿಂದ ಅದನ್ನ ಹೊರಗಡೆ ತಡ ಇಸ್ಕಾಯ್ಬಿಟ್ಬಿಟ್ರೆ ನಮ್ಮ ಕೆಲಸ ಮುಗಿಯುತ್ತೆ. ಜಸ್ಟ್ ಏನು ನೋಡ್ಕೊತಿರೋದಷ್ಟೇ. ಕಟ್ಬೇಕಂತಂದ್ರೆ ಸಸಿ ಯಾವ್ದ್ರಲ್ಲಿ ಕಟ್ತೀರಾ ನೀವು? ನಾವು ವೈರಲ್ಲಿ ಕಟ್ತೀವಿ ಸರ್, ಪ್ಲಾಸ್ಟಿಕ್ ವೈರಲ್ಲಿ ಕಟ್ತೀವಿ. ಅಥವಾ ಇಲ್ಲಾಂದ್ರೆ ಸೀರೆ ಹರುಗಳು ಹಳೆ ಸೀರೆ ಕಟ್ಟಾಗಿರ್ತಾವಲ್ಲ ಅದರಲ್ಲಿ ಕಟ್ಬೋದು. ಇಲ್ಲ ಟ್ಯಾಗ್ಗಳು ಬರ್ತವೆ, ಟ್ಯಾಗ್ ಎಲ್ಲಾರ ಕಟ್ಬೋದು. ಯಾವ್ದ್ರಲ್ಲಾರ ಮಾಡ್ಬೋದು, ಅವ್ರವ್ರ ಎಕಾನಮಿ ಸರಿಯಾಗಿ ಅವ್ರವ್ರು ಮಾಡ್ಕೋಬೋದು. ಈಗ ಕಲ್ಲು ಗುಟ್ಟ ಸುಮಾರು 4 ಅಡಿ ಎತ್ತರ ಇರುತ್ತೆ. ಅಷ್ಟೇ ಎತ್ತರ ಬೆಳೆದ್ಮೇಲೆ ಅದನ್ನ ಮತ್ತೆ ಮೇಲೆ ಯಾವ ಥರ ಆಡಬೇಕಾಗುತ್ತೆ? ಅದು 4 ಅಡಿ ಎತ್ತರ ಬೆಳೆಯೋಕ್ಕಿಂತ ಮುಂಚೆ ಕಲ್ಲು ಕಂಬ ಆದರೆ ಕ್ಲ್ಯಾಂಪ್ಗಳು ಬರ್ತವೆ, ಕ್ಲ್ಯಾಂಪ್ಗಳು ಮಾಡಿಸ್ಕೊಂಡು ಅದಕ್ಕೆ ವೇಸ್ಟ್ ಟೈರ್ ಬರ್ತವೆ, ವೇಸ್ಟ್ ಟೈರ್ ಹಾಕೊಂಡು ಅದರಿಂದ ಹೊರಗಡೆ ಬಿಡಬೇಕು. ಇಲ್ಲ ಸಿಮೆಂಟ್ ಪೋಲ್ ಹಾಕರ್ಗೆ ಇವೆ ಕೆನಾಫಿನೇ ಸಿಗುತ್ತೆ ರೆಡಿ, ಅದನ್ನೇ ತೊಗೊಂಡ್ಬಿಟ್ಟು ಅದರಲ್ಲಿ ಆಲ್ರೆಡಿ ಹೋಲ್ಸ್ ಇರ್ತವೆ, ಆ ಹೋಲ್ಸಲ್ಲೇ ತೊಗೊಂಡು ತಡಾಯಿಸ್ಬೇಕು. ಈಗ ನಾಟಿ ಮಾಡಿದ್ಮೇಲೆ ಮತ್ತೆ ಏನಾದರೂ ಅವಕ್ಕೆ ಗೊಬ್ಬರ ಈ ಥರ ಕೊಡ್ತಾರೆ? ಇನ್ನು ಪ್ರಾರಂಭದಲ್ಲಿ ಕೊಟ್ಟಂಥ ಗೊಬ್ಬರನೇ ಸಾಕಾಗುತ್ತಾ? 3 ತಿಂಗಳಿಗೆ ಒಂದ್ಸರಿ ಕೊಟ್ಟಿಗೆ ಗೊಬ್ಬರ, ಕುರಿಯ ಗೊಬ್ಬರ, ಕೋಳಿ ಗೊಬ್ಬರ ಈ ಥರ ಯಾವ್ದಿರುತ್ತೋ ಆಲ್ಟರ್ನೇಟ್ ಆಗಿ ಒಂದೊಂದೇ ಚೇಂಜ್ ಮಾಡ್ಕೊಂತ ಕೊಟ್ಕೊತ ಹೋಗ್ಬೇಕು. ಅದಕ್ಕೆ ಆಲ್ಮೋಸ್ಟ್ ಕೋಳಿ ಗೊಬ್ಬರನೇ ಜಾಸ್ತಿ ಕೇಳುತ್ತೆ ಹಣ್ಣಿಗೆ ಬಂದ ಮೇಲೆ. ಸ್ವಲ್ಪ ಕೋಳಿ ಗೊಬ್ಬರ ಚೆನ್ನಾಗಿ ಕೊಡಬೇಕು ಹಣ್ಣಿಗೆ ಬಂದ ಮೇಲೆ. ಅದಕ್ಕಿಂತ ಮುಂಚೆ ಕುರಿಯ ಗೊಬ್ಬರ ಮತ್ತು ದನಿ ಗೊಬ್ಬರ ಕೊಟ್ಟರೆ ಚೆನ್ನಾಗಿ ಒಳ್ಳೆಯದು. ಈಗೆಲ್ಲ ನೀವು ಸಸಿ ನಾಟಿ ಮಾಡಿದ್ಮೇಲೆ ಅಂದರೆ ಈಗ ನೀರು ಬಿಡ್ತೀರಾ, ಗೊಬ್ಬರ ಕೊಡ್ತೀರಾ, ಈಗ ಒಂದು ವೇಳೆ ಮಳೆ ಜಾಸ್ತಿ ಆಗ್ಬೋದು ಅಥವಾ ಬೇಸಿಗೆಯಲ್ಲಿ ಜಾಸ್ತಿ ಬಿಸಿಲಾಗ್ಬೋದು, ಅಂಥ ಸಂದರ್ಭದಲ್ಲಿ ಏನಾದರೂ ರೋಗ ರುಜಿನ ಏನಾದರೂ ಈ ಡ್ರಾಗನ್ ಬೆಳೆಯ ಮೇಲೆ ಏನಾದರೂ ಬಂದಿದೆಯಾ? ಬೇಸಿಗೆಯಲ್ಲಿ ಸ್ವಲ್ಪ ಅದು ಬಿಸಿಲು ಜಾಸ್ತಿ ಬೀಳೋದ್ರಿಂದ ಯೆಲ್ಲೋಯಿಶ್ ಆಗುತ್ತೆ ಪ್ಲಾಂಟ್. ಆ ಟೈಮಲ್ಲಿ ಕೆಒಯಿಲಿನ ಪೌಡ್ರ್ ಬರುತ್ತೆ, ಪೌಡ್ರನ್ನ ಸ್ಪ್ರೇ ಕೊಡಬೇಕು, ಅದೊಂಥರ ಕವಚ ಇದ್ದಂಗೆ ಅದಕ್ಕೆ. ಅದನ್ನು ಬಿಟ್ಟರೆ ಗ್ರೀನ್ ಮಿರಾಕಲ್ ಅಂತೇಳಿ ಒಂದು ಔಷಧಿ ಬರುತ್ತೆ, ಅದನ್ನು ಸ್ಪ್ರೇ ಕೊಡ್ಕೊಂತ ಇದ್ರೆ ಅದು ಒಂಥರ ಗ್ಲಾಸ್ ಟೈಪ್ ಲೇಯರ್ ಆಗುತ್ತೆ ಗಿಡದ ಮೇಲೆ, ಅದು ಸನ್ಲೈಟಿಂದ ಕಾಪಾಡುತ್ತೆ ಬೇಸಿಗೆಯಲ್ಲಿ. ಆಮೇಲೆ ಮಳೆಗಾಲದಲ್ಲಿ ಬಂದುಬಿಟ್ಟು ಮಳೆ ಯಥೇಚ್ಛವಾಗಿ ಮಳೆ ಆದರೆ ಅದು ರೇನಿ ಸೀಸನಲ್ಲಿ ಒಂದು ವಾರ 10 ದಿವಸಗಟ್ಟಲೆ ಮಳೆ ಕಂಟಿನ್ಯೂ ಆಗಿ ಇಟ್ಕಂದ್ರೆ ಮಾತ್ರ ನಿಮಗೆ ಫಂಗಸ್ ಅಟ್ಯಾಕ್ ಆಗುತ್ತೆ. ಅಂಥ ಟೈಮಲ್ಲಿ ಯಾವ್ದಾದ್ರು ಸೂಕ್ತವಾದ ಒಂದು ಫಂಗಿಸೈಡ್ಗಳನ್ನ ಕೊಡ್ಕೊತಾ ಹೋಗ್ಬೇಕು ಅಷ್ಟೆ. ಅಂದರೆ ಈ ಕೃಷಿಯಲ್ಲಿ ಹೆಚ್ಚಾಗಿ ಗಿಡದ ಮೇಲೆ ರೋಗ ಬರುತ್ತಾ ಅಥವಾ ಹೂವು ಹಣ್ಣು ಅಥವಾ ಕಾಯಿ ಮೇಲೆ ರೋಗ ಬರುತ್ತಾ? ಇದು ಬಂದ್ಬಿಟ್ಟು ರೋಗ ಲಕ್ಷಣ ಅಂದರೆ ಲೀಫ್ ಮೇಲೆ ಕಾಣೋದು, ಎಲೆ ಮೇಲೆ ಕಾಣೋದ್ರಿಂದ ಅದು ಫ್ಲವರ್ ಆಯಿತು ಅಂದರೆ ಫ್ಲವರ್ ಮೇಲೂ ಚುಕ್ಕೆ ಹೋಗುತ್ತೆ. ಬಟ್ ಅಂಥ ಎಫೆಕ್ಟಿವ್ ಆಗಿ ಹಂಗೆ ಕಾಣೋದಿಲ್ಲ, ಹಣ್ಣಿನ ಮೇಲೂ ಎಫೆಕ್ಟ್ ಮಾಡಲ್ಲ. ಬಟ್ ಅದು ಕಲೆ ಅದೇ ಥರ ಉಳ್ಕೊಳೋದ್ರಿಂದ ಹಣ್ಣಲ್ಲಿ ಕಲೆ ಕಾಣಿಸುತ್ತೆ, ಬಟ್ ಒಳಗಡೆ ಪಲ್ಪ್ ಏನೋ ಆಗಿರೋದಿಲ್ಲ. ಬಟ್ ಅದನ್ನ ನಾವು ಚುಕ್ಕಿ ಬರ್ದಂಗೆ ಅದನ್ನ ಮುಂಚೆನೆ ಕಂಟ್ರೋಲ್ ಮಾಡಿಕೊಂಡ್ರೆ ಹಣ್ಣು ತುಂಬ ಶೈನಿಂಗ್ ಆಗಿ ಇರುತ್ತೆ. ಈಗ ಹಣ್ಣಿನ ಮೇಲೆ ಚುಕ್ಕಿ ಬರ್ದಂಗೆ ಮುಂಚೆನೆ ಕಂಟ್ರೋಲ್ ಅಂತಂದರೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಾ? ಅದೇ ಈ ಮುಂಚೆ ನಾವು ಇನ್ನು ಫ್ಲವರಿಂಗ್ ಶುರುವಾಗಿನ ಮುಂಚೆನೆ ಕೆಲವೊಂದು ಫಂಗಿಸೈಡ್ಗಳನ್ನ ಸ್ಪ್ರೇ ಮಾಡಿಕೊಂಡು ಅದನ್ನ ರೋಗ ಇದ್ದದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಒಂದು. ಆಮೇಲಿಂದ ಅದನ್ನ ಒಂದು 3 ತಿಂಗಳಿಗೆ ಮಟ್ಟ ಕಂಟಿನ್ಯೂ ಆಗಿ ಒಂದು 15 ದಿನಕ್ಕೆ ಒಂದು ಸ್ಪ್ರೇ ಕೊಡ್ಕೊತಾ ಹೋದ್ರೆ ಅದು ರೋಗ ಇಲ್ಲದಂಗೆ ಹೋಗುತ್ತೆ. ಈಗ ರೋಗ ಇರಲಿ ಇರದೇ ಇರಲಿ ಅಂದರೆ 15 ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ಬೇಕಂತ ಹೇಳ್ತೀರಾ? ಇಲ್ಲ, ಅವಶ್ಯಕತೆ ಇಲ್ಲ, ರೋಗ ಇದ್ದಾಗ ಮಾತ್ರ ಸ್ಪ್ರೇ ಕೊಡಬೇಕು. ಇಲ್ಲ ನಾನು ಇನ್ನೂ ಚೆನ್ನಾಗೇ ಮೇಂಟೈನ್ ಮಾಡ್ತೀನಿ, ಚೆನ್ನಾಗಿ ನೋಡ್ಕೊತೀನಿ, ನಾನು ದುಡ್ಡಲ್ಲಿ ತೊಂದರೆ ಇಲ್ಲ ಹಣಕಾಸಿನಲ್ಲಿ ಅಂದರೆ ನೀವು 15 ದಿನಕ್ಕೆ ಒಂದು ಸ್ಪ್ರೇ ಕೊಡ್ಕೊಂಡ್ರೆ ತಪ್ಪೇನಿಲ್ಲ, ಮಾಡ್ಕೋಬೋದು. ಈಗ ರೋಗ ಇಲ್ಲ ಅಂದ್ರೂ ಸ್ಪ್ರೇ ಮಾಡಿದ್ರೆ ಮತ್ತೆ ಈ ಬೆಳೆ ಮೇಲೆ ಏನಾದರೂ ಪರಿಣಾಮ ಬೀರ್ಬೋದಾ? ಬೆಳೆ ಮೇಲೆ ಏನು ಪರಿಣಾಮ ಬೀರಲ್ಲ, ಬಟ್ ಲಾಂಗ್ ಟೈಮ್ ಮಾಡ್ಕೊಂಡು ಹೋಗ್ಬೇಕು. ಈಗ 15 ದಿನಕ್ಕೆ ಕುಡಿಯೋದು ಒಂದು ತಿಂಗ್ಳಿಗೆ ಒಂದು ಟೈಮ್ ಸ್ಪ್ರೇ ಕೊಡ್ಕೊತ ಹೋದ್ರೆ ಅಂತ ಏನು ಎಫೆಕ್ಟಿವ್ ಆಗಿ ಏನೂ ಆಗೋದಿಲ್ಲ. ಆಲ್ಮೋಸ್ಟು ಆರ್ಗ್ಯಾನಿಕಲ್ಲೇ ಬಂದಿದ್ದಾವೆ ಎಲ್ಲ, ಫಂಗಿಸೈಡ್ ಆಗಲಿ ಬೇರೆ ಪೆಸ್ಟಿಸೈಡ್ ಎಲ್ಲವೂ ಬಂದಿದ್ದಾವೆ, ಆದಷ್ಟು ಅವನು ಯೂಸ್ ಮಾಡೋದು ಒಳ್ಳೆಯದು. ಈಗ ಈ ವರ್ಷದ ಮಟ್ಟಿಗೆ ಹೇಳ್ಬೇಕಪ್ಪ ಅಂತಂದ್ರೆ ಸಾಕಷ್ಟು ಮಳೆಗಾಲ ಆಯಿತು, ಹಿಂಗಾರಿಯಾಗಿ ಸಾಕಷ್ಟು ಬಂತು, ಅಂದ್ರೆ ಅಂಥ ಟೈಮ್ನಲ್ಲಿ ಏನು ಈ ಬೆಳೆ ಮೇಲೆ ಏನು ಪರಿಣಾಮ ಬೀರಲಿಲ್ಲ? ಅಂದರೆ ಈ ವರ್ಷ ಹಿಂಗಾರು ಜಾಸ್ತಿ ಆಗೋದ ಕಾರಣ ಸ್ವಲ್ಪ ಫಂಗಸ್ ಜಾಸ್ತಿ ಆಯಿತು. ಹಿಂಗಾರು ಮಳೆ ಜಾಸ್ತಿ ಆಗಿರೋದ್ರಿಂದ ನಾವು ಸ್ವಲ್ಪ ಸ್ಪ್ರೇಗಳ ಮೇಲೆ ಅವಲಂಬನೆ ಹೋಗಲೇಬೇಕಾಯ್ತು. ಈ ವರ್ಷ ನಾವು ಫಸ್ಟ್ನೇ 2 ವರ್ಷ ನಾವು ಸ್ಪ್ರೇ ಅಂತಕ್ಕದ್ದೇ ಕೊಟ್ಟಿಲ್ಲ, ಈ ವರ್ಷನೇ ಸ್ಪ್ರೇ ಕೊಟ್ಟಿರೋದು, ಅದು ಮಳೆ ಜಾಸ್ತಿ ಆಗೋದ ಕಾರಣ. ಈಗ ಒಂದ್ಸಲ ನಾಟಿ ಮಾಡಿದ್ಮೇಲೆ ಈ ಡ್ರ್ಯಾಗನ್ ಸಸಿಗಳನ್ನ 20 ವರ್ಷ ತನಕ ಬೆಳೆಯಬಹುದು ನಾವು ಇದರಲ್ಲಿ ಇಳುವರಿಯನ್ನು? ಇದು ಲಾಂಗ್ ಕ್ರಾಪ್ ಸರ್, ಒಂದು 20-25 ವರ್ಷ ತನಕ ಬರುತ್ತೆ. ನಾವು 25 ವರ್ಷ ತನಕ ನಾವು ಹೆಂಗೆ ನಿರ್ವಹಣೆ ಮಾಡ್ಕೊಂಡು ಹೋಗ್ತೀವೋ ಅದು ಅಷ್ಟು ಥರ ಇಳುವರಿ ಕೊಟ್ಕೊಂತ ಹೋಗುತ್ತೆ. ಈಗ ಮೊದಲನೇ ವರ್ಷ ಹಾಕಿದ್ರಿ, ಈಗ ಹಣ್ಣೆಲ್ಲ ಕಟಾವು ಮಾಡಿದ್ರಿ, ಮತ್ತೆ ಅಲ್ಲಿ ಏನು ಕೆಲಸ ಮಾಡಬೇಕಾಗುತ್ತೆ? ಬೇರೆ ಏನು ಕೆಲಸ ಇಲ್ಲ ಅದರಲ್ಲಿ, ಕೆನಾಫಿ ಜಾಸ್ತಿ ಇತ್ತು ಅಂದರೆ ಕೆನಾಫ್ ಕಟ್ ಮಾಡಬೇಕು ಒಂದು. ಆಮೇಲೆ ಕೆಳಗಡೆ ಕಳೆ ತೆಗ್ಸೋದು, ಗೊಬ್ಬರಗಳನ್ನ ಹಾಕ್ಸೋದು, ಆ ಗೊಬ್ಬರ ಹಾಕ್ಸಿದಂಥ ಗೊಬ್ಬರನ ಮುಚ್ಚಿಸೋದು, ಇಷ್ಟೇ ಕೆಲಸ, ನೀರುಗಳು ನೋಡ್ಕೊಳೋದು, ಅದನ್ನು ಬಿಟ್ಟರೆ ಬೇರೆ ಏನು ಕೆಲಸ ಇರಲ್ಲ. ಈಗ ಕಳೆ ಅಂತಂದರೆ ಕಳೆ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ಕೈಯಿಂದ ಕೀಳಿಸ್ತೀರಾ ಅಥವಾ ಯಾವುದಾದ್ರೂ ಕಳೆನಾಶಕ ಸಿಂಪಡಣೆ ಮಾಡ್ತೀರಾ? ಬುಡದ ಬಡ್ಡೆ ಇರೋದನ್ನೆಲ್ಲ ಕಳೆ ಕೈಯೆಲ್ಲ ಕೀಳಿಸ್ತೀವಿ, ನಡುವೆ ಇರೋದನ್ನ ಟ್ಯಾಕ್ಟ್ರಲ್ಲಿ ಕಲ್ಟಿವೇಟ್ ಮಾಡ್ತೀವಿ. ಭಾಳ ದಿಂಡ ಮೇಲೆ ಇರೋದಕ್ಕೆ ಆರ್ಗ್ಯಾನಿಕ್ ಹರ್ಬಿಸೈಡ್ ಬಂದಿದ್ದಾವೆ, ಅವ್ನು ಸ್ಪ್ರೇ ಕೊಡ್ತಿದ್ದೀವಿ. ಕೆಮಿಕಲ್ ಕಳೆನಾಶಕ ಸಿಂಪಡಣೆ ಮಾಡಲ್ಲ ನೀವು? ಈ ಮುಂಚೆ 2 ವರ್ಷ ಫಸ್ಟ್ನೇ ವರ್ಷ ಎಲ್ಲ ಕೆಮಿಕಲ್ ಸಿಂಪಡಣೆ ಮಾಡಿದ್ವಿ, ಇನ್ನು ವರ್ಷದಿಂದ ಆರ್ಗ್ಯಾನಿಕಲ್ಲೇ ಹರ್ಬಿಸೈಡ್ ಬಂದಿದ್ದಾವೆ, ಅದನ್ನ ಕೊಟ್ಟಿದ್ವಿ, ಪರವಾಗಿಲ್ಲ ಅನಿಸ್ತಾ ಇದೆ ರಿಸಲ್ಟ್, ಅದನ್ನೇ ಕೊಡ್ತಾ ಇದ್ದೀವಿ. ಅದು ಬೇರೆ ಬೇರಿಗಾಗಲಿ ಅಥವಾ ಗಿಡಕ್ಕಾಗಲಿ ಏನೋ ತೊಂದರೆ ಕೊಡೋದಿಲ್ಲ, ಚೆನ್ನಾಗಿ ಕೆಲಸ ಮಾಡ್ತಿದೆ. ಈಗ ಡ್ರ್ಯಾಗನ್ ಸಸಿ ನಾಟಿ ಮಾಡಿದ್ಮೇಲೆ ಈಗ ನಿಮಗೆ 2 ದಿನಕ್ಕೆ ಅದು ಹಣ್ಣು ಕಟಾವಿಗೆ ಬರುತ್ತೆ? ಡ್ರ್ಯಾಗನ್ ಸಸಿ ನಾಟಿ ಮಾಡಿ 1.5 ವರ್ಷಕ್ಕೆ ಹಣ್ಣಿಗೆ ಬರುತ್ತೆ ಮಾರ್ಕೆಟಿಗೆ ಕೊಡೋವಷ್ಟು ಹಣ್ಣು. ಅಂದರೆ ಸಪೋಸ್ ಈಗ ನೀವು ಜನವರಿಲಿ ನೀವು ಗಿಡ ನಾಟಿ ಮಾಡಿದರೆ ಅಂದರೆ ಏಪ್ರಿಲಲ್ಲಿ ನಿಮಗೆ ಫ್ಲವರಿಂಗ್ ಶುರುವಾಗುತ್ತೆ, ಆ ವರ್ಷ ಅದು ಎಷ್ಟು ನಿಮಗೆ ಇಳುವರಿ ಕೊಡಬೇಕೋ ಅಷ್ಟು ನಿಮಗೆ ಕೊಟ್ಟೆ ಕೊಡುತ್ತೆ 1.5 ವರ್ಷದಲ್ಲಿ. 1 ಎಕರೆಗೆ ಫಸ್ಟ್ನೇ ವರ್ಷನೇ ನೀವು 1-3 ಟನ್ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಬರುತ್ತೆ. ಅಂದರೆ ಒಂದು ಬೆಳಿಗ್ಗೆ ಈಗ ಫಸ್ಟ್ನೇ ವರ್ಷ 1.5 ಟನ್ ಬಂತು, 2ನೇ ವರ್ಷ ಎಷ್ಟು ಬಂತು, 3ನೇ ವರ್ಷಕ್ಕೆ ಎಷ್ಟು ನಿರೀಕ್ಷೆ ಮಾಡಿದ್ರೆ? ನಮಗೆ ಫಸ್ಟ್ನೇ ಬೆಳೆ 1-3 ಟನ್ವರೆಗೂ ಬಂತು, ಹಿಂದಿನ ವರ್ಷ 1-7 ಟನ್ ಆಗಿದೆ, ಈ ವರ್ಷ 1-10-12 ಟನ್ ಆಗ್ಬೋದು. ಅಂದರೆ ವರ್ಷದಿಂದ ವರ್ಷಕ್ಕೆ ಇಳುವರಿ ಹೆಚ್ಚುತ್ತಾ ಹೋಗುತ್ತಲ್ಲ, ಅಂದರೆ ಅಲ್ಲಿ ಏನು ನೀವು ಬದಲಾವಣೆ ಮಾಡಿದಿರಾ ಕೃಷಿಯಲ್ಲಿ? ಬದಲಾವಣೆ ಏನಿಲ್ಲ, ಗಿಡ ಎಷ್ಟು ಬೆಳೆಯುತ್ತೋ ಅಷ್ಟು ನಮಗೆ ಇಳುವರಿ ಬರುತ್ತೆ. ಅದು ನಂಬರ್ ಆಫ್ ಬ್ರಾಂಚಸ್ ಜಾಸ್ತಿ ಹಾಕೋಂತ ಹೋಗ್ತದೆ ಗಿಡದಲ್ಲಿ, ಬ್ರಾಂಚಸ್ ಜಾಸ್ತಿ ಆದರೆ ಇಳುವರಿಲೂ ನಿಮಗೆ ಜಾಸ್ತಿ ಕೊಡ್ಕೊತಾ ಹೋಗುತ್ತೆ. ಅಂದರೆ ಗಿಡ ಎಲ್ಲ ಆರೆ ಕೊಂಬುಗಳೆಲ್ಲ ಜಾಸ್ತಿ ಆದಂಗೆಲ್ಲ ಇಳುವರಿ ಜಾಸ್ತಿ ಅಂತ ಹೇಳ್ತೀರಿ? ಹೌದು ಸರ್, ಹೌದು. ಯಾವ ಕಾಲದಲ್ಲಾದರೂ ಈ ಹಣ್ಣಿನ ಗಿಡದ ಇದು ಪ್ರೂನಿಂಗ್ ಅಂತ ಏನಾದರೂ ಮಾಡ್ತಾ ಇದ್ರೆ? ಪ್ರೂನಿಂಗ್ ಅಂದರೆ ಕೆಳಗಡೆ ಬುಡದಲ್ಲಿ ಬರೋಂಥ ಸಣ್ಣ ಸಣ್ಣ ಚಿಕ್ಕಳುಗಳನ್ನ ಇವನ್ನ ನಾವೇ ಕಟ್ ಮಾಡಿಸ್ಬಿಡ್ತೀವಿ ಲೇಬರ್ ಹಚ್ಚಿ. ಇಲ್ಲ ಸೀಡ್ಲಿಂಗ್ಸ್ ಯಾರಿಗಾರು ಕೊಡಬೇಕು ಅಂದರೆ ಅವನ್ನ ಗ್ರೋತ್ ಆಗೋವರೆಗೂ ಬಿಡ್ತೀವಿ, ಇಲ್ಲಪ್ಪ ಅಂದರೆ ನಾವು ಎಲ್ಲ ಸಣ್ಣದಿದ್ದಾಗಲೇ ಕಟ್ ಮಾಡಿಸಿ ತೆಗೆಸ್ಬಿಡ್ತೀವಿ. ಅಂದರೆ ಅದರಲ್ಲೂ ನೀವು ಸಸಿ ಮಾಡಿ ಬೇರೆಯವ್ರಿಗೆ ಕೊಡ್ಬೋದಾ? ಒಂದು ಬೆಳೆ ಅಥವಾ 2 ಬೆಳೆ ತೊಗೊಂಡ ಮೇಲೆ ನಮ್ಮ ತೋಟದಿಂದಲೇ ಸಸಿಗಳನ್ನ ಕೊಡ್ಬೋದು, ನಾವು ಆಲ್ರೆಡಿ ಕೊಡ್ತಾ ಇದ್ದೀವಿ. ಈಗ ಸಸಿ ಅಂತಂದರೆ ಯಾವ ರೀತಿ ನೀವು ಅಲ್ಲಿ ನಿಮ್ಮ ಗಿಡದಲ್ಲಿ ಕಟಾವು ಮಾಡಿ ಅದನ್ನ ಯಾವ ರೀತಿ ಪ್ಯಾಕೆಟ್ ಮಾಡ್ತೀರಾ ನೀವು? ಮುಂಚೆ ಫಸ್ಟ್ ವರ್ಷ ಮಾಡಿದಾಗ ಪ್ಯಾಕೆಟ್ ಮಾಡಿ ಕೊಟ್ಟಿದ್ವಿ ಸಸಿಗಳನ್ನ, ಈ ವರ್ಷದಿಂದ ಎಲ್ಲ ಕಟಿಂಗ್ಸ್ಗಳನ್ನೇ ಕೊಡ್ತಾ ಇದ್ದೀವಿ ಡೈರೆಕ್ಟಾಗಿ. ರೈತರ ಅವರೇ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಯಿತು ಪ್ಯಾಕೆಟ್ಗಳು ಯಾಕೆ ಅವನ್ನೆಲ್ಲ, ಈ ಕಟಿಂಗ್ಸೇ ಕೊಡೋದ್ರಿಂದ ಅವರು ಯಾವ್ದಾರು ಒಂದು ಸಣ್ಣ ವೆಹಿಕಲಲ್ಲಿ ಬಂದು ತೊಗೊಂಡು ಹೋಗ್ಬಿಟ್ಟು ಅವರೇ ಪ್ಯಾಕೆಟ್ ಮಾಡ್ಕೊಂಡು ಸಾಕ್ಕೊಂಡು ಅವರೇ ಹೊಲದಲ್ಲೇ ಮಾಡ್ಕೊಂಬಿಡ್ತಾರೆ. ಆಮೇಲೆ ಅವರಿಗೆ ಹೊಲದಲ್ಲಿ ನಾಟಿ ಮಾಡೋಕ್ಕೂ ಈಸಿ ಆಗುತ್ತೆ ಅದು. ಈಗ ನೀವು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರ, ಡ್ರ್ಯಾಗನ್ ಕೃಷಿ ಮಾಡ್ಬೇಕಂತಂದ್ರೆ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲೇ ರೈತರನ್ನ ಒಂದು ಅನುಭವ ತಿಳ್ಕೊಂಡು ನಾವು ಅಲ್ಲಿಂದ ಸಸಿ ತಂದು ಮಾಡಿದ್ವಿ ಅಂತ ಹೇಳಿದ್ರ, ಈಗ ನೀವು ಬೆಳೆಯುವಂಥ ಈ ಒಂದು ಡ್ರ್ಯಾಗನ್ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅಕ್ಕಪಕ್ಕದ ರೈತರೆಲ್ಲ ತಿಳ್ಕೊಂಡು ಅವರು ಬೆಳಿಬೇಕಂತ ಆಸಕ್ತಿಯಿಂದ ಸಸಿ ತಗೊಂಡು ಹೋಗ್ತಾರೆ ನಂಗಾಯ್ತು. ಹೌದು ಸರ್, ಹೌದು ಸರ್, ಯಾಕಂದ್ರೆ ಇದು ಹೊಸ ಬೆಳೆ ಆಗೋದ್ರಿಂದ ಸಾವಿರಾರು ಜನ ರೈತರು ನಮ್ಮ ಹತ್ರ ಬಂದಲ್ಲ ಆಲ್ರೆಡಿ ಕೇಳಿಕೊಂಡು ಮಾಡಿರೋರು ಇದ್ದಾರೆ, ಕೆಲವರು ಕೇಳಿರೋರು ಇದ್ದಾರೆ. ಈಗ ನಮಗೆ ಗೊತ್ತಿರೋದು ಏನಿದೆ ಅದನ್ನು ಅವ್ರಿಗೆ ಮಾಹಿತಿನ ಅವ್ರಿಗೆ ಹೇಳಿದ್ದೀವಿ. ಅವರು ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ತಿಳ್ಕೊಂಡಿದ್ದಾರೆ, ಬೇರೆ ಕಡೆಯೂ ಹೋಗಿ ತಿಳ್ಕೊಂಡಿದ್ದಾರೆ, ತಿಳ್ಕೊಂಡಿರೋರು ಮಾಡಿರೋದಾರೆ. ಆಮೇಲೆ ಅವರು ಮಾಡಿರೋರು ಇವೆಲ್ಲ ಈ ವರ್ಷ ನಮ್ಮ ಸಸಿ ಹೋಯ್ದರು, ಹಣ್ಣು ಹರಿದ್ದಾರೆ ಈ ವರ್ಷ ಎಲ್ಲ ಆಲ್ರೆಡಿ. ಈಗ ನಿಮ್ಮ ಗ್ರಾಮದಲ್ಲಿ ಏನಾದರೂ ಆಸಕ್ತಿ ಕೊಟ್ಟು ಈ ಡ್ರ್ಯಾಗನ್ ಕೃಷಿ ಮಾಡ್ತಾ ಇದ್ದಾರೆ ಯಾರಾದರೂ? ಇನ್ನೊಂದು 4 ಜನ ರೈತರು ಮಾಡಿದ್ದಾರೆ ಸರ್, ನಮ್ಮನ್ನು ಮಾಡಿದ್ದಾರೆ. ಈಗ ಹಣ್ಣು ಅಂತಂದರೆ ಈಗ ಕಟಾವು ಯಾವ ರೀತಿ ಮಾಡ್ತೀರ ನೀವು ಇವನ್ನ? ಹಾರ್ವೆಸ್ಟ್ ಮಾಡೋಕ್ಕಂತಲೇ ಅದು ಕಟಾರ್ ಬರುತ್ತೆ, ಅದರಿಂದಲೇ ನಾವು ಹಾರ್ವೆಸ್ಟ್ ಮಾಡ್ತೀವಿ ಅದನ್ನ. ಆಮೇಲೆ ಕೈಯಿಂದ ತಿರುವಿದ್ದು ಕೈಯಲ್ಲೇ ಕಟ್ ಮಾಡಿದ್ದು ಅದು ಹಣ್ಣು ತಡೆಯೋದಿಲ್ಲ, ಅದು ತುಂಬ ಹತ್ರ ಕರಗಾಗಿ ಕೆಟ್ಟೋಗ್ಬಿಡುತ್ತೆ. ಯಾವುದೇ ರೈತರಾಗಿರಲಿ ಅದನ್ನ ಕಟಾರಲ್ಲೇ ಕಟ್ ಮಾಡಿ ಹಣ್ಣನ್ನು ಕೊಯ್ಲು ಮಾಡೋಕ್ಕೆ. ಈಗ ಒಂದು ಹಣ್ಣು ಎಷ್ಟು ಗ್ರಾಮ್ ಬರುತ್ತೆ ಇದನ್ನೇನಾದರೂ ನೀವು ನೋಡಿದರೆ? ಅದು ಹಣ್ಣು ಬಂದುಬಿಟ್ಟು ಒಂದು 150 ಗ್ರಾಮಿಂದ ಸ್ಟಾರ್ಟ್ ಆಗಿದ್ದು, ನಮ್ಮ ತೋಟದ್ದು ಒಂದು 600-700 ಗ್ರಾಮ್ ತನಕ ಬರುತ್ತೆ. ಒಂದು ಡಿಪೆಂಡ್ ಅಪಾನ್ ಇದ್ರ ಮೇಲೆ ಬರುತ್ತೆ ಸರ್, ಹೂ ಫ್ಲವರಿಂಗ್ ಎಷ್ಟು ಹಿಡಿದಿರುತ್ತೋ ಅದ್ರ ಮೇಲೆ. ಫ್ಲವರಿಂಗ್ ಕೌಂಟ್ ಕಮ್ಮಿ ಹಿಡಿದ್ರೆ ತೂಕ ಜಾಸ್ತಿ ಬರುತ್ತೆ, ಜಾಸ್ತಿ ಫ್ಲವರಿಂಗ್ ಹಿಡಿದ್ರೆ ಸ್ವಲ್ಪ ತೂಕದಲ್ಲಿ ಕಡಿಮೆ ಆಗುತ್ತೆ. ಈಗ ಹಣ್ಣಿನ ಮಾರಾಟ ಅಂದರೆ ಡ್ರ್ಯಾಗನ್ ಹಣ್ಣು ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರ ನೀವು? ನಾವು ಆಲ್ರೆಡಿ ಮುಂಚೆ ಎಲ್ಲ ಬೆಂಗಳೂರು ಮಾರ್ಕೆಟ್ಗೆ ಕೊಡ್ತಿದ್ವಿ, KR ಮಾರ್ಕೆಟು ಮತ್ತೆ ಫ್ರೂಟ್ ಮಾರ್ಕೆಟ್ಗೆ ಕೊಡ್ತಿದ್ವಿ. ಇವಾಗೆಲ್ಲ ಬಾಂಬೆ ಕಳಿಸ್ತಾ ಇದ್ದೀವಿ ಜಾಸ್ತಿ, ಬಾಂಬೆ ಲಿಂಕ್ ಇರೋದ್ರಿಂದ ಅಲ್ಲಿಗೆ ಅಷ್ಟು ಅಲ್ಲೇ ಮಾವು ಅಲ್ಲೇ APMC ಹೋಗ್ತಾ ಇದೆ ಹಣ್ಣು. ಈಗೆಲ್ಲ ಹಣ್ಣು ಕಟಾವು ಮಾಡಿಸ್ತೀರಪ್ಪ ಅಂದ್ರೆ ಇಲ್ಲಿದ್ದ ಬಾಂಬೆ ತನಕ ಹೆಂಗೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತೀರಾ? ಟ್ರಾನ್ಸ್ಪೋರ್ಟ್ ಬಂದುಬಿಟ್ಟು ಅವ್ರದ್ದೇ ವೆಹಿಕಲ್ ಇರುತ್ತೆ, ಅವ್ರ ವೆಹಿಕಲಲ್ಲೇ ನಾವು ಕಳಿಸ್ತೀವಿ. ನಾವೇನು ಅವ್ರಿಗೆ ಹೇಳಿದಂಥ ಗ್ರೇಡ್ಗಳನ್ನ ಪ್ಯಾಕ್ ಮಾಡಿ ರೆಡಿ ಮಾಡಿಟ್ಟಿರ್ತೀವಿ. ನಾವು ಗ್ರೇಡ್ಗಳನ್ನೆಲ್ಲ ಅದ್ರ ಮೇಲೆ ಮಾರ್ಕರಲ್ಲಿ ಬರೆದಿರ್ತೀವಿ, ಆಯಾ ಗ್ರೇಡಿಗೆ ಸರಿಯಾಗಿ ಅವರೆಲ್ಲ ಲೋಡ್ ಮಾಡ್ಕೊಂಡು ತೊಗೊಂಡೋಗಿ ಅಲ್ಲಿ ಮಾರಿದ ಮೇಲಿಂದ ಪೇಮೆಂಟ್ ಆಗ್ತಾರೆ. ಈಗ ಗ್ರೇಡ್ ಅಂತಂದ್ರೆ ನೀವು ಚಿಕ್ಕವು ಬೇರೆ, ದೊಡ್ಡವು ಬೇರೆ, ಮೀಡಿಯಂ ಬೇರೆ, ಈ ಥರ ಮಾಡ್ತೀರ? ಹೌದು ಸರ್, ಡಿಪೆಂಡ್ ಅಪಾನ್ ಗ್ರಾಮ್ಸ್ ಮೇಲೆ. 200-300 ಒಂದು ಗ್ರಾಮು, 300-400 ಗ್ರಾಮು, 400-above 1 ಗ್ರಾಮ್, ಇದು ಒಂದು 3-4 ಗ್ರೇಡ್ಗಳು ಮಾಡ್ತಾರೆ. ಈಗ ಪ್ಯಾಕ್ ಅಂತಂದ್ರೆ ಯಾವ್ದ್ರಲ್ಲಿ ಮಾಡ್ತೀರ ಅವನ್ನ? ಸರ್, ಕಾರ್ಟೂನ್ ಬಾಕ್ಸ್ ಅಂತೇಳಿ ಒಂದು 50-60 ರೂಪಾಯಿ ಒಂದು ಬಾಕ್ಸಿಗೆ ಖರ್ಚಾಗುತ್ತೆ. ಅದು ಆ ಬಾಕ್ಸಲ್ಲೇ ಮಾಡಬೇಕು, ಯಾಕಂದರೆ ದೂರ ಹೋಗೋದ್ರಿಂದ ಬಾಕ್ಸ್ ತುಂಬ ಚೆನ್ನಾಗಿ ಕ್ವಾಲಿಟಿ ಇರಬೇಕು. ಒಂದು ಇಲ್ಲಿಂದ 700 ಕಿಲೋಮೀಟ್ರು ಹೋಗ್ಬೇಕು ವೆಹಿಕಲಲ್ಲಿ, ಅಂದರೆ ಪ್ಯಾಕ್ಗಳು ಚೆನ್ನಾಗಿದ್ದರೆ ಮಾಲ್ ಚೆನ್ನಾಗಿರುತ್ತೆ. ಬೇರೆ ಯಾವ್ದಾರು ಸಣ್ಣ ಪುಟ್ಟ ಇಲ್ಲೇ ಲೋಕಲ್ ಆಗಿರೋಂಥದ್ದು ಬಳಸಿ ಪ್ಯಾಕ್ ಮಾಡಿದರೆ ಮಾಲ್ ಹಾಳಾಗೋದ್ರಿಂದ ಮತ್ತು ರೇಟಲ್ಲಿ ನಮಗೆ ಹೊಡ್ತ ಒಳ್ಳೆ ಪ್ಯಾಕ್ ಮಾಡಬೇಕು. ಈಗ ಪ್ಯಾಕ್ ಮಾಡೋಂಥದ್ದೆಲ್ಲ ನಿಮ್ಮದೇ ಖರ್ಚು ಬರುತ್ತೆ? ಹೌದೌದು, ನಮ್ಮದೇ ಅದು ಖರ್ಚೆಲ್ಲ ನಮ್ಮದೇ, ವೆಹಿಕಲ್ದೇನು ಖರ್ಚು ನಮ್ಮದಿಲ್ಲ, ಅವ್ರದ್ದು ಅದು ವೆಹಿಕಲ್ದು. ಇಲ್ಲೇ ಲೋಕಲ್ ಮಾರ್ಕೆಟು ಬೆಂಗಳೂರು ಇಲ್ಲಿ ಮಾರಾಟ ಮಾಡಿದರೆ ಹೆಚ್ಚು ಲಾಭ ಆಗಲ್ಲ ಅಂತ ಹೇಳ್ತೀರಿ? ಲಾಭ ಇದೆ ಸರ್, ತೊಂದರೆ ಇಲ್ಲ. ಲಾರ್ಜ್ ಕ್ವಾಂಟಿಟಿ ಬಂದಾಗ ಈ ಟನ್ ಲೆಕ್ಕಕ್ಕೆ ಬಂದಾಗೆಲ್ಲ ನಾವು ಅಲ್ಲಿಗೆ ಕಳಿಸ್ಬಿಡ್ತೀವಿ. ಸ್ವಲ್ಪ ಕಡಿಮೆ ಬಂದಾಗ ಒಂದು 500 ಕೆಜಿ ಹಿಂಗೇನಾದ್ರು ಸಿಕ್ತು ಅಂದರೆ ಇಲ್ಲೇ ಲೋಕಲಾಗೆ ಕೊಟ್ಬಿಡ್ತೀವಿ. ಈಗ ನಿಮಗೆ 1 ಕೆಜಿಗೆ ಏನು ರೇಟ್ ಸಿಕ್ಕರೆ ಇದು ಲಾಭದಾಯಕ ಬೆಳೆ ಆಗುತ್ತೆ ಡ್ರ್ಯಾಗನ್ ಬೆಳೆ? ನಮಗೆಲ್ಲ ಮೊದಲನೇ ವರ್ಷ ಆವ್ರೇಜ್ ಆಗಿ 100 ರೂಪಾಯಿ ರೇಟ್ ಸಿಕ್ತು ಸರ್ ಕೆಜಿಗೆ. ಕೊರೋನಾ ಕಾಲದಲ್ಲಿ ತುಂಬ ಕಷ್ಟಪಟ್ಬಿಟ್ಟು ಮಾರ್ಕೆಟಿಂಗು. ಈ 2ನೇ ವರ್ಷ ಎಲ್ಲ ನಮಗೆ 130 ರೂಪಾಯಿ ಆವ್ರೇಜ್ ರೇಟ್ ಸಿಕ್ಕಿದೆ, ಚಿಕ್ಕದು ಬಂತು ದೊಡ್ಡದು ಬಂತು. ಇದು ಬೇರೆ ಬೆಳೆಗೆ ಹೋಲಿಸ್ಕೊಂಡ್ರೆ ಇದು ಭಾಳ ದೊಡ್ಡ ರೇಟ್, ಅಡಿಕೆಗಿಂತ 1-2 ರೇಟ್ ಇದು. ಇದರಲ್ಲಿ ನಾವು ಮುಂದಿನ ದಿನಗಳಲ್ಲಿ ಮಾರ್ಕೆಟಲ್ಲಿ ಜಾಸ್ತಿ ಹಣ್ಣು ಬರೋದ್ರಿಂದಲೂ ಒಂದು 30-40 ರೂಪಾಯಿ ಕೆಜಿ ಸಿಕ್ಕರೂ ಏನು ತೊಂದರೆ ಇಲ್ಲ, ಯಾಕಂದರೆ ಮಾಲ್ ಜಾಸ್ತಿ ಬರ್ಬೋದು ನೆಕ್ಸ್ಟ್ ಈ ವರ್ಷದಿಂದ. ನಾವು ಇಳುವರಿ 4-5 ಟನ್ ಇಳುವರಿ ತಗೊಂಡ್ವಿ ಅಂದ್ರೆ 1 ಎಕರೆಗೆ 40 ರೂಪಾಯಿ ಕೆಜಿ ಸಿಕ್ಕರೆ 2 ಲಕ್ಷ ರೂಪಾಯಿ ಆಯಿತು 1 ಎಕರೆಗೆ. ಬೇರೆ ಯಾವ ಬೆಳೆಯಲ್ಲಿ ಅಷ್ಟೊಂದು ಬರೋದಿಲ್ಲ, ಅಷ್ಟು ಸಿಕ್ಕರೂ ಸಾಕು ನಮ್ಮ ಅಭಿಪ್ರಾಯ, 40 ರೂಪಾಯಿ ರೇಟ್ ಸಿಕ್ಕರೂ ಸಾಕು ಕೊನೆಗೆ. ಆಮೇಲೆ ನೀರು ಕಡಿಮೆ ಬೇಕು ಅಂತಲೂ ಹೇಳಿದ್ರೆ? ಹೌದೌದು, ನೀರು ಕಡಿಮೆ ಬೇಕು, ನೀರು ಇಲ್ಲದ್ರೂ ಸಾಯೋದು ಇಲ್ಲ ಇದು. ಮತ್ತು ನೀರು ಬಿಟ್ಟರೆ ಅಂದರೆ ಅಲ್ಲಿಂದ ಮತ್ತೆ ಹೊಸ ಬೆಳೆ ಶುರು ಮಾಡ್ಕೋಬೋದಂಗೆ ಅದೇ. ಒಟ್ಟಾರೆ ಈ ವರ್ಷ ನೀವು 3ನೇ ಬೆಳೆ ಬೆಳೀತಾ ಇದ್ರಿ ಅಂದರೆ ಯಾವ ವರ್ಷ ನಿಮಗೆ ಲಾಸ್ ಆಗಿಲ್ಲ ಈ ಡ್ರ್ಯಾಗನ್ ಕೃಷಿಯಲ್ಲಿ? 1 ಎಕರೆಗೆ 7 ಲಕ್ಷ ಅಂದರೆ ಅದೇಂತ ಲಾಸ್ ಸರ್ ನಮಗೆ ರೈತರಿಗೆ, ಒಳ್ಳೆಯ ಲಾಭದಾಯಕ ಬೆಳೆ. ಆದರೂ ಮೊದಲನೇ ವರ್ಷ ಅಷ್ಟೇ ಹೆಚ್ಚು ಖರ್ಚು ಬರೋದು ನಿಮಗೆ ಅಲ್ವಾ? ಇನಿಷಿಯಲ್ ಕಾಸ್ಟೇ ಜಾಸ್ತಿ, ಒಂದು 3 ಲಕ್ಷ ರೂಪಾಯಿ ಫಸ್ಟ್ ನಾವು ಹಾಕ್ಕೋಬೇಕು ಬಂಡವಾಳ. ಹೌದು, ಅದೇ ನಮಗೆ ಮೊದಲನೇ ವರ್ಷದ ಮೊದಲನೇ ವರ್ಷಕ್ಕೆ ಬಂತು ಇನ್ಕಮ್ ಎಲ್ಲ ನಮಗೆ, 2ನೇ ವರ್ಷದಿಂದ ಅಷ್ಟು ಲಾಭನೇ ಆಗಿರೋದು. ಆಮೇಲೆ ಇನ್ನೊಂದು ಪ್ರಶಾಂತ್ ಕುಮಾರ್ ಅವರೇ, ಇದನ್ನ ಡ್ರ್ಯಾಗನ್ ಬೆಳೆಯನ್ನು ಅಂದರೆ ಯಾವ ಮಣ್ಣಲ್ಲಿ ಚೆನ್ನಾಗಿ ಬೆಳಿಬೋದು, ಯಾವ ಮಣ್ಣು ಇದಕ್ಕೆ ಸೂಕ್ತ ಅಲ್ಲ ಅಂತ ಹೇಳ್ತೀರಾ? ಕಲ್ಲು ಜಜ್ಜು ಭೂಮಿ, ಕೆಂಪು ಮಣ್ಣು, ಎರೆ ಮಣ್ಣು ಎಲ್ಲದರಲ್ಲೂ ಚೆನ್ನಾಗಿ ಬರುತ್ತೆ. ಆದರೆ ಕರ್ಲ್ ಮಿಕ್ಸ್ ಇರುತ್ತಲ್ಲ ಅಂಥದ್ರಲ್ಲಿ ಮಾಡಬಾರ್ದು, ಕರ್ಲ್ ಮಿಕ್ಸರ್ ಮಣ್ಣು ಬಿಟ್ಟು ಇನ್ನೆಲ್ಲದರಲ್ಲೂ ಬೆಳಿಬೋದು ಇದನ್ನ. ಈಗ ನೀವು ಮಾಡೋಂಥ ಡ್ರ್ಯಾಗನ್ ಕೃಷಿಯ ಮಣ್ಣು ಯಾವ ರೀತಿ ಇದೆಯಾ? ನಮ್ದು ಕಲ್ಲು ಜಜ್ಜನೇ ಇರೋದು ಸರ್. ಹೌದು, ಅಂದರೆ ಹೆಚ್ಚು ಮಳೆಗಾಲ ಬಂದ್ರೂ ಹೆಚ್ಚು ಮಳೆ ಇಂಗುವಂಥ ಒಂದು ಭೂಮಿ ಅಲ್ಲ ಹಂಗಾದ್ರೆ ನಿಮ್ಮದು? ನಮ್ಮದು ಇಳಿಜಾರು ಪ್ರದೇಶ ಇರೋದ್ರಿಂದ ಹೆಚ್ಚು ಮಳೆ ಬಂದರೂ ಎಲ್ಲ ನೀರು ಹರಿದು ಹೊರಗೆ ಹೋಗುತ್ತೆ. ಬಣ್ಣ ಮಾಡಿರೋದ್ರಿಂದ ನೀರು ಸಸಿಗಳಿಗೆ ತೇವಾಂಶ ಆಗೋದಿಲ್ಲ, ಹಂಗಾಗಿ ಸಸಿಗೆ ಶೀತನೂ ಆಗೋದಿಲ್ಲ. ಅಂದರೆ ಏರು ಮಡಿ ಮಾಡಿದ್ರಲ್ಲ ಮಾಡಲೇಬೇಕು, ಇದಕ್ಕೆ ಮಾತ್ರ ಏರು ಮಡಿ ಕಂಪಲ್ಸರಿ ಮಾಡಲೇಬೇಕು. ಒಟ್ಟಾರೆ ಈ ಡ್ರ್ಯಾಗನ್ ಕೃಷಿ ನಿಮ್ಗೆ ನೆಮ್ಮದಿ ತಂದ್ಕೊಟ್ಟಿದೆಯಾ? ನಂಗಾಯ್ತು, ನೆಮ್ಮದಿ ತಂದ್ಕೊಟ್ಟಿದೆ ಸರ್. ಒಳ್ಳೆಯದು ಪ್ರಶಾಂತ್ ಕುಮಾರ್ ಅವರೇ, ಇಲ್ಲೇ ತನಕ ಲಾಭದಾಯಕವಾಗಿ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಡ್ರ್ಯಾಗನ್ ಹಣ್ಣಿನ ಬೆಳೆಯನ್ನು ಯಾವ ರೀತಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಡ್ರ್ಯಾಗನ್ ಹಣ್ಣಿನ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಸಿದ್ದನೂರಿನ ಕೃಷಿಕ ಎಸ್ಎಂ ಪ್ರಶಾಂತ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರ್ಯಾಗನ್ ಫ್ರೂಟು 3600 ಸಸಿ ಐತೆ. ನರೇಗೆ ಇಲ್ಲದೇ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 1,200,000 ಕಡಿಮೆ ವ್ಯಾಪಾರ ಮಾಡುವವರು ₹100 ನೋಂದಣಿ ಪಡೆಯಬೇಕು. 1,200,000 ಹೆಚ್ಚು ಮತ್ತು 20 crore ಕಡಿಮೆ ವ್ಯಾಪಾರ ಮಾಡುವವರು ₹2,000 ₹5,000 ವರೆಗೆ ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 crore ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ₹7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನು ಸಂಪರ್ಕಿಸಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಈಗ ರೈತರಿಗೆ ಸಲಹೆ. ಕೃಷಿಯಲ್ಲಿ ಅಜೋಲವನ್ನು ಉಪಯೋಗಿಸೋದ್ರಿಂದ ಆಗುವ ಅನುಕೂಲಗಳೇನಪ್ಪ ಅಂದರೆ, ಅಜೋಲ ನೀರಿನ ಮೇಲೆ ತೇಲಾಡಿಕೊಂಡು ಬೆಳೆಯಬಲ್ಲ ಜರಿ ಸಸ್ಯ. ಇದರ ಕಾಂಡ ಮತ್ತು ಎಲೆಗಳು ಚಿಕ್ಕದಾಗಿದ್ದು ಒಂದರ ಮೇಲೊಂದು ಜೋಡಿಸಿದತ್ತಿರ್ತವೆ. ಅಜೋಲ ಸಸ್ಯದ ಎಲೆಯ ಕೆಳಭಾಗದಲ್ಲಿ ಸಣ್ಣ ರಂಧ್ರಗಳಿದ್ದು ಅವುಗಳಲ್ಲಿ ಅನಾಬಿನ ಎಂಬ ನೀಲಿ ಹಸಿರು ಪಾಚಿಯು ಅಡಕವಾಗಿದ್ದು ಇವು ವಾಯುಮಂಡಲದಲ್ಲಿರುವ ಸಾರಜನಕವನ್ನು ಹೀರಿ ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನು ಪಡೆದುಕೊಂಡಿದೆ. ಮಣ್ಣಿನ ರಸಸಾರ 5-6.5 ಮತ್ತು ವಾತಾವರಣದಲ್ಲಿ 27-37°C ಉಷ್ಣಾಂಶವಿರುವ ಪ್ರದೇಶದಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತೆ. ಇದರ ಬೆಳವಣಿಗೆಗೆ ಸೂರ್ಯನ ಬೆಳಕು ಬೇಕಾಗುತ್ತೆ. ಫಲವತ್ತಾದ ಮಣ್ಣು ಹಾಗೂ ನೀರು ಹೆಚ್ಚು ಕಾಲ ನಿಲ್ಲದೆ ಹರಿಯುತ್ತಿದ್ರೆ ಅಜೋಲ ಅತಿ ಹುಲ್ಸಾಗಿ ಬೆಳೆಯಬಲ್ಲದು. ಅಜೋಲವನ್ನು ಭತ್ತದ ಗದ್ದೆಯಲ್ಲಿ ಬೆಳೆಸುವುದರಿಂದ ಭತ್ತದ ಬೆಳೆಗೆ ಸಾಕಷ್ಟು ಹಸಿರೆಲೆ ಗೊಬ್ಬರ ದೊರೆಯುವುದಲ್ಲದೆ ಬೆಳೆಗೆ ಬೇಕಾದ ಇತರ ಪೋಷಕಾಂಶಗಳನ್ನು ಸಸ್ಯಕ್ಕೆ ದೊರಕಿಸಿಕೊಡುತ್ತೆ ಹಾಗೂ ಕಳೆಯನ್ನು ನಿಯಂತ್ರಿಸಲು ಸಹಾಯವಾಗುತ್ತೆ. ಅಜೋಲವನ್ನು ಯಾವ ರೀತಿ ಬೆಳೆಸಬೇಕಪ್ಪ ಅಂದರೆ, ಅಜೋಲವನ್ನು ಗದ್ದೆಯಲ್ಲಿ ಬೆಳೆಸುವುದಕ್ಕೆ ಮೊದಲು ಸಣ್ಣ ಮಡಿಯಲ್ಲಿ ಬೆಳೆಸಬೇಕು. 1 hectare ಪ್ರದೇಶಕ್ಕೆ ಬಿತ್ತನೆಯಾಗಿ ಬೆಳೆಸಲು 100 square meters 3-4 meters ಬೇಕಾಗುತ್ತೆ. ಇದನ್ನು ಬೆಳೆಸುವುದಕ್ಕೆ ಮೊದಲು 100 square meters ಪ್ರದೇಶಕ್ಕೆ 1 kg ಸೂಪರ್ ಫಾಸ್ಫೇಟ್, 1 kg ಬೂದಿ, 300 grams ಪೊಟ್ಯಾಷಿಯಂ ಸಲ್ಫೇಟ್, 100 grams ಸೋಡಿಯಂ ಮಾಲಿಬ್ಲೇಟ್ ಮತ್ತು 40 grams ಪ್ಯೂರೋಡಾನ್ ಕೀಟನಾಶಕವನ್ನು ಮಣ್ಣಿನಲ್ಲಿ ಸೇರಿಸಿ 5-7.5 cm ನೀರನ್ನು ನಿಲ್ಲಿಸಬೇಕು. ಈ ವಿಧಾನಕ್ಕೆ ಬದಲಾಗಿ 120 grams ದನದ ಸಗಣಿ, 1 kg ಸೂಪರ್ ಫಾಸ್ಫೇಟ್ ಮತ್ತು 40 grams ಪ್ಯೂರೋಡಾನ್ ಕೀಟನಾಶಕವನ್ನು ಬಳಸಬಹುದು. ನಂತರ 20 kg ಅಜೋಲ ಸಸ್ಯವನ್ನು ಈ ಪ್ರದೇಶದಲ್ಲಿ ಹರಡಿ ನೀರಿನ ಎತ್ತರ 5-7.5 cm ಕಡಿಮೆಯಾಗದಂತೆ ಎಚ್ಚರ ವಹಿಸಬೇಕು. ಇದಾದ 15 ದಿವಸಗಳಲ್ಲಿ 20 kg ಅಜೋಲ ಸುಮಾರು 300 kg ಇದನ್ನು ಗದ್ದೆಯಲ್ಲಿ ಹಾಕಿ ಬೆಳೆಸುವ ಕ್ರಮ ಯಾವ ರೀತಿ ಮಾಡಬೇಕಪ್ಪ ಅಂದರೆ, ನಾಟಿ ಮಾಡಲು ಸುಮಾರು 20 ದಿವಸಗಳ ಮೊದಲು 1 hectare 62-75 kg ಸೂಪರ್ ಫಾಸ್ಫೇಟ್, 50 kg ಬೂದಿ, 10 kg ಪೊಟ್ಯಾಷಿಯಂ ಸಲ್ಫೇಟ್, 250 grams ಸೋಡಿಯಂ ಮಾಲಿಬ್ಡೇಟ್ ಮತ್ತು 2.5 kg ಪ್ಯೂರಡಾನ್ ಮಣ್ಣಿನಲ್ಲಿ ಸೇರಿಸಿ 5 ರಿಂದ 7.5 ಸೆಂಟಿಮೀಟರ್ ನೀರು ನಿಲ್ಲಿಸಬೇಕು. ಇದಕ್ಕೆ ಬದಲಾಗಿ ಹೆಕ್ಟೇರ್ಗೆ 5,000 ರಿಂದ 6,250 ಕಿಲೋಗ್ರಾಂ ದನದ ಸಗಣೆ, 60 ಕಿಲೋಗ್ರಾಂ ಸೂಪರ್ ಫಾಸ್ಫೇಟ್ ಮತ್ತು 2.5 ಕಿಲೋಗ್ರಾಂ ಪ್ಯೂರಡಾನ್ ಕೀಟನಾಶಕವನ್ನು ಉಪಯೋಗಿಸಬಹುದು. ಆನಂತರ ಈ ಪ್ರದೇಶಕ್ಕೆ ಸಸಿಮಡಿಯಲ್ಲಿ ಬೆಳೆಸಿದ 750 ಕಿಲೋಗ್ರಾಂ ಅಜೋಲಾ ಹರಡಿ ಸುಮಾರು 20 ದಿವಸಗಳಲ್ಲಿ ಇದು 10,000 ರಿಂದ 12,000 ಕಿಲೋಗ್ರಾಂಗಳಷ್ಟು ಆಗಿರುತ್ತೆ. ಈ ಅಜೋಲವನ್ನು ಬೆಳೆಸಿದ ಮೇಲೆ ಇದನ್ನು ಯಾವ ರೀತಿ ಬಳಸಬೇಕಪ್ಪ ಅಂದರೆ, ನಾಟಿಗೆ ಮೊದಲು ನೀರೆಲ್ಲ ಬಸಿದು ತೆಗೆದು ಅಜೋಲವನ್ನು ಮಣ್ಣಿನಲ್ಲಿ ಸೇರಿಸಿ ಸುಮಾರು ಶಿಫಾರಸು ಮಾಡಿದ ಸಾರಜನಕದಲ್ಲಿ 25% ಕೊಡಬೇಕು. ಜೊತೆಗೆ ಪೂರ್ತಿ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರಗಳನ್ನು ಕೊಟ್ಟು ಮಣ್ಣಿನಲ್ಲಿ ಸೇರಿಸಿ ಭತ್ತ ನಾಟಿ ಮಾಡಿದ 2 ವಾರದ ವೇಳೆಗೆ ಅಲ್ಪ ಸ್ವಲ್ಪ ಅಜೋಲ ಬೆಳೆದು ಸುಮಾರು 2,500 ಕಿಲೋಗ್ರಾಂಗಳಷ್ಟಾಗಿರುತ್ತೆ. ಅದನ್ನು ಮಣ್ಣಿನಲ್ಲಿ ಸೇರಿಸಬೇಕು. ಈ ವಿಷಯಕ್ಕೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪ ಇರತಕ್ಕಂಥ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಬಹುದು ಅಥವಾ ರೈತ ಸಹಾಯವಾಣಿ ಸಂಖ್ಯೆ 1800-425-3553 ಈ ನಂಬರ್ಗೆ ಉಚಿತವಾಗಿ ಕರೆ ಮಾಡಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,809 ರೂಪಾಯಿ, ಗರಿಷ್ಠ 2,700 ರೂಪಾಯಿ. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 4,344 ರೂಪಾಯಿ, ಗರಿಷ್ಠ 10,301 ರೂಪಾಯಿ. ಹುರುಳಿಕಾಳು ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 4,016 ರೂಪಾಯಿ. ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,866 ರೂಪಾಯಿ, ಕನಿಷ್ಠ ಗರಿಷ್ಠ 2,231 ರೂಪಾಯಿ. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 2,969 ರೂಪಾಯಿ, ಗರಿಷ್ಠ 3,269 ರೂಪಾಯಿ. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು ಕ್ವಿಂಟಾಲ್ಗೆ ಕನಿಷ್ಠ 3,500 ರೂಪಾಯಿ, ಗರಿಷ್ಠ 6,105 ರೂಪಾಯಿ. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 45,539 ರೂಪಾಯಿ, ಗರಿಷ್ಠ 45,969 ರೂಪಾಯಿ. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿ, ಗರಿಷ್ಠ 5,289 ರೂಪಾಯಿ. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಾಲ್ಗೆ ಕನಿಷ್ಠ 6,500 ರೂಪಾಯಿ, ಗರಿಷ್ಠ 7,500 ರೂಪಾಯಿ. ಸಪೋಟ ಕ್ವಿಂಟಾಲ್ಗೆ ಕನಿಷ್ಠ 2,000, ಗರಿಷ್ಠ 3,000 ರೂಪಾಯಿ. ದ್ರಾಕ್ಷಿ ಇತರೆ ಕ್ವಿಂಟಾಲ್ಗೆ ಕನಿಷ್ಠ 3,500, ಗರಿಷ್ಠ 4,500 ರೂಪಾಯಿ. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,900 ರೂಪಾಯಿ, ಗರಿಷ್ಠ 2,259 ರೂಪಾಯಿ. ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು ಕ್ವಿಂಟಾಲ್ಗೆ ಕನಿಷ್ಠ 5,930 ರೂಪಾಯಿ, ಗರಿಷ್ಠ 6,211 ರೂಪಾಯಿ. ಗೋಧಿ ಕ್ವಿಂಟಾಲ್ಗೆ ಕನಿಷ್ಠ 1,650 ರೂಪಾಯಿ, ಗರಿಷ್ಠ 2,150 ರೂಪಾಯಿ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ ಕೇಳಿದಿರಿ. ಈಗ ಜನಪದ ಗೀತೆ. ಹೋದರೆ ಅಲ್ಲಿ ನಿನಗಾರುಂಟು ಚೆಲ್ವ ಕಂಗಳ ಬಾಲೆ ತಿಡಿದು ಪೇಡೆ ಎಲ್ಲರ್ಯಾತಕ್ಕೆ ಸ್ವಾಮಿ 3 ದಿವಸಕ್ಕೆ ಬರುವೆ ಎಲ್ಲರ ಶಿವ ಪೂಜೆ ಒದಗಿ ಬರುವೆ ಮೂರು ದಿನ 5 ದಿನ ಮೀರಿದರೆ 7 ದಿನ ನೋಡುತ್ತಿರುವೆ ದೇವಿ ನಿನ್ನ ಹಾದಿಯ ಬಾರದಿದ್ದರೆ ನೀನು ಮೀರಿದೋಳು ಎನಗೆ ನೀ ಹೋಗಿ ಬಾರೆಂದ ನಿಜಮೂರ್ತಿಯು ಶಶಿಮುಖಿ